ಮೊದಲನೇದಾಗಿ ಈ ರಾಸುಗಳಲ್ಲಿ ವಿಶೇಷವಾಗಿ ಎಮ್ಮೆ ಎತ್ತು ಆಕಳು ಏನೇ ರಾಸುಗಳಿರ್ಬೋದು ಇವಕ್ಕೆ ಆರೋಗ್ಯಗೆ ಸಮಸ್ಯೆಗೆ ಒಂದು ಕುತ್ತನ್ನು ತಂದೊಡ್ತಕ್ಕಂಥವಂತಂದರೆ ಈ ಒಳಪರಾವಲಂಬಿ ಮತ್ತು ಹೊರಪರಾವಲಂಬಿ ಜೀವಿಗಳಂತ ಹೇಳ್ತಾ ಇರ್ತೀವಿ. ಏನಿವು ಒಳಪರಾವಲಂಬಿ ಮತ್ತು ಹೊರಪರಾವಲಂಬಿ ಜೀವಿಗಳಂದರೆ? ಒಳಪರಾವಲಂಬಿ ಜೀವಿ ಅಂದರೆ ದೇಹದ ಒಳಗಡೆ, ಅದು ದೇಹದ ಒಳಗಡೆ ಅಂದರೆ ಅನ್ನನಾಳದಲ್ಲಿರ್ಬೋದು ಅಥವಾ ಲಿವರಲ್ಲಿ ಇರ್ಬೋದು, ಯಕೃತದಲ್ಲಿ ಇರ್ಬೋದು ಅಥವಾ ದೇಹದ ಯಾವುದೇ ಭಾಗದಲ್ಲಿ ಇದ್ದು ಅವುಗಳ ಆಹಾರಕ್ಕಾಗಿ ಪ್ರಾಣಿಗಳ ಒಂದು ದೇಹದ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜೀವಿಗಳಿಗೆ ಒಳಪರಾವಲಂಬಿ ಜೀವಿಗಳಂತ ಹೇಳ್ತೀವಿ. ಅವು ಯಾವುದೇ ಭಾಗದಲ್ಲಿ ಇರ್ಬೋದು. ಅದಕ್ಕೆ ನಾವು ಭಾಳಷ್ಟು ನಮೂನಿವೆ, ದುಂಡು ಹುಳು, ಚಪ್ಪಟೆ ಹುಳು, ಲಾಡಿ ಹುಳು, ಈ ರೀತಿ ಭಾಳಷ್ಟು ನಮೂನೆಗಳು ಬರ್ತವೆ. ಸೊ ಇವಕ್ಕೆಲ್ಲ ಒಳಪರಾವಲಂಬಿ, ಸೊ ಇವು ತಮ್ಮ ಆಹಾರಕ್ಕೋಸ್ಕರ ಅವುಗಳ ರಕ್ತ ಒಳಗಡೆನೆ ಇರ್ತಾವೆ, ಅವುಗಳ ಇವುಗಳ ಮೇಲೆ ಅವಲಂಬನೆ ಆಗಿರ್ತಾವೆ. ಸೊ ಅದ್ರಗೋಸ್ಕರ ಒಳಪರಾವಲಂಬಿ, ಸೊ ಅವುಗಳ ಹೆಸರೇ ನಮಗೆ ಹೇಳುತ್ತದೆ, ಒಳಗಡೆ ಇರ್ತಕ್ಕಂಥ ಪರಾವಲಂಬಿ ಅಂದರೆ ಇನ್ನೊಂದು ಜೀವಿಯ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಒಂದು ಜೀವಿ. ಅದೇ ರೀತಿಯಾಗಿ ಹೊರ ಪರಾವಲಂಬಿ ಜೀವಿ ಅಂತಂದರೆ ಹೊರಗಡೆ ದೇಹದ ಹೊರಗಡೆ ಚರ್ಮದ ಮೇಲೆ, ಕಿವಿಯಲ್ಲಿ, ಕೂದಲುಗಳಲ್ಲಿ, ಇವೆಲ್ಲದರ ಮೇಲೂ ಅಂಟುಕೊಂಡು, ದೇಹದ ಮೇಲೆ ಅಂಟುಕೊಂಡು ರಕ್ತ ಹೀರೋದಾಗಲಿ, ಅಂದರೆ ಅವುಗಳ ಬೇಕಾದಂಥ ಆಹಾರ ಆ ಒಂದು ಜೀವಿಯ ಇಂದ ಪಡ್ತಕ್ಕಂಥ ಜೀವಿಗಳಿಗೆ ಹೊರ ಪರಾವಲಂಬಿ ಜೀವಿ ಅಂತ ಹೇಳ್ತೀವಿ. ಹೊರಗಡೆ ಹೊರಪರಾವಲಂಬಿಯಲ್ಲಿ ಯಾವ್ಯಾವ ಬರ್ತವೆ? ಉಣ್ಣಿ ಬರ್ಬೋದು, ಜಿಗಿಟೆ ಬರ್ಬೋದು, ಈ ಬಹಳಷ್ಟು ನಮೂನಿ ಈ ಸೀರ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಇಂಗ್ಲೀಷ್ನಲ್ಲಿ ಟಿಕ್ಸ್, ಮೈಟ್ಸ್ ಇವೆಲ್ಲ ಹೇಳ್ತಾರೆ ಹೆಸರು. ಅದೇ ಕನ್ನಡದಲ್ಲಿ ಉಣ್ಣೆಗಳು, ಚಿಗಣಿಗಳು ಅಂದರೆ ಮತ್ತೆ ಸೀರ್ ಇವೆಲ್ಲನೂ ನಾವು ಹೇಳ್ತೀವಿ. ಇವು ಬರಲಿಕ್ಕೆ ಕಾರಣ ಏನಂತೀರಿ? ಹೊರಪರಾವಲಂಬಿ ಮತ್ತು ಒಳಪರಾವಲಂಬಿ ಜೀವಿಗಳು ಯಾಕೆ ಶರೀರದಲ್ಲಿ ಒಳಗಡೆ ಇರ್ತವೆ, ಶರೀರದ ಮೇಲುಗಡೆ ಯಾಕೆ ಇವು ಬರ್ತವೆ ರಾಸುಗಳಿಗೆಲ್ಲ? ಇವಕ್ಕೆ ಒಳಪರಾವಲಂಬಿ ಮುಖ್ಯವಾಗಿ ನಾವು ಈಗ ನಾವು ಪ್ರಾಣಿಗಳು, ನಮ್ಮ ಪ್ರಾಣಿಗಳು, ಕುರಿ ಇರ್ಬೋದು, ಆಕಳ ಇರ್ಬೋದು, ಎಮ್ಮೆ ಇರ್ಬೋದು, ಇವು ಎಲ್ಲಿ ಬೇಕಲ್ಲಿ ಮೇಯ್ತಾ ಇರ್ತಾವೆ, ಎಲ್ಲಿ ಬೇಕಲ್ಲಿ ನೀರು ಕುಡಿತಾ ಇರ್ತಾವೆ. ಮತ್ತೆ ಈಗ ಇನ್ನೊಂದೇನಾಗುತ್ತೆ, ಒಂದು ಕುರಿ ಮೇಯ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದು ಕುರಿ ಅಲ್ಲೇ ಸೆಗಣಿ ಹಾಕಿರ್ತದೆ, ಇಕ್ಕಿ ಹಾಕಿರ್ತದೆ. ಆ ಇಕ್ಕಿಯಲ್ಲಿ ಆ ಒಂದು ಕುರಿಯ ಒಂದು ಇಕ್ಕಿಯಲ್ಲಿ ಆ ಒಂದು ಒಳಗಡೆ ಅದರ ಹೊಟ್ಟೆಯೊಳಗೆ ಇರ್ತಕ್ಕಂಥ ಒಂದು ಒಳಪರಾವಲಂಬಿಯ ಮೊಟ್ಟೆಗಳು ಬಿದ್ದಿರ್ತಾವೆ. ಆ ಮೊಟ್ಟೆಗಳನ್ನ ಇದು ಹೋಗಿ ಇದು ಒಂಥರ ಅದನ್ನೇ ತಿಂತಿರ್ತದೆ, ಅಥವಾ ಓರೋಫಿಕಲ್ ಕಂಟಾಮಿನೇಷನ್ ಅಂತ ಹೇಳ್ತೀವಿ, ಮೇವಿನ ಮೇಲೆ ಎಲ್ಲ ಬಿದ್ದಿರ್ತದೆ, ಆ ಮೇವನ್ನು ತಿಂತವೆ. ಸೊ ಅದ್ರ ಮೂಲಕನೇ ಬರ್ಬೋದು, ಅಥವಾ ನೀರಿನ ಮೂಲಕ ನೀರು ಕೂಡ ಕಲುಷಿತಗೊಂಡಿರ್ತದೆ ಈ ಮಲ ಮೂಲದಿಂದ. ಸೊ ಅದರಿಂದನೂ ಕೂಡ ಕಂಟಾಮಿನೇಷನ್ ಆಗಿ ಆ ನೀರು ಕುಡ್ದಾಗೂ ಬರ್ಬೋದು. ಅಥವಾ ನಾವು ಯಾವುದೇ ಒಂದು ಡೈರಿ ಫಾರ್ಮ್ ಅಲ್ಲಿನೂ ಕೂಡ ನಾವು ಅದ್ರಿಗೋಸ್ಕರ ಹೇಳ್ತೀವಿ, ನಾವು ಗೋದಲಿ ಕಟ್ಟಬೇಕು, ಅವಕ್ಕೆ ಮಲ ಗೋದಲಿಯಲ್ಲಿ ಬಿಡಬಾರ್ದು. ಆ ಒಂದು ಪದ್ಧತಿ ಯಾಕೆ ಮಾಡ್ತೀವಿ ಅಂದ್ರೆ ಈ ಒಂದು ಜಂತುಗಳ ಬಾಧೆಯನ್ನು ತಪ್ಪಿಸ್ಲಿಕ್ಕೆ ಕೂಡ ಒಂದು ಮುಖ್ಯ ಕಾರಣ. ಸೊ ಈ ರೀತಿ ಒಂದರಿಂದ ಒಂದಕ್ಕೆ ಹೋಗ್ತಾ ಇರ್ತದೆ. ಅದು ಒಂದ್ಸರಿ ಒಳಗಡೆ ಹೋಯ್ತು ಅಂದ್ರೆ ಆ ಮೊಟ್ಟೆ ಅದು ಮರಿ ಹಾಕ್ತದೆ, ಆ ಮರಿ ಹಾಕಿ ಒಳಗಡೆ ಆ ಒಂದು ಹುಳು ಬೆಳವಣಿಗೆ ಆಗಿ ನಮ್ಮ ಅನ್ನನ ಕೆಲವು ಲಾಡಿ ಹುಳುಗಳು, ಜಂತು ಹುಳುಗಳೇನ ಹೊಟ್ಟೆ ಒಳಗಡೆ ಅಂದ್ರೆ ಅನ್ನನಾಳದಲ್ಲಿ ಅಂಟುಕೊಂಡು ಅವಕ್ಕೆ ಬೇಕಾದಂತ ಆಹಾರನ ಪಡ್ಕೊಂತಾವೆ. ಸೊ ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲಿ ರಕ್ತ ಇರ್ತವೆ. ಸೊ ಯಾವುದೇ ಒಂದು ಪ್ರಾಣಿಗೆ ನಾವು ಕೊಡ್ತಕ್ಕಂತ ಆಹಾರ ಮುಖ್ಯವಾಗಿ ಅವಕ್ಕೆ ಬೇಕಾದಂತ ಪೋಷಕಾಂಶಗಳನ್ನೆಲ್ಲ ಹೀರ್ಕೊಂಡು ರಕ್ತ ಉತ್ಪಾದನೆ ಆಗ್ತದೆ, ಹಿಮೋಗ್ಲೋಬಿನ್ ಉತ್ಪಾದನೆ ಆಗುತ್ತೆ. ಈ ಒಂದು ಜಂತುಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಆ ರಕ್ತ ಹೀರಿ ಅವುಗಳ ಬೇಕಾದಂತ ಪೋಷಕಾಂಶಗಳನ್ನು ಹೀರ್ಕೊಂಡು ಆ ಜೀವಿ ಯಾವ ಜೀವಿಯಲ್ಲಿ ಅದು ಇರ್ತದೆ ಅದಕ್ಕೆ ಒಕ್ಕಲಾಗಕ್ಕೆ ಕೊಡಂಗಿಲ್ಲ. ಈಗ ನಾವು ಉದಾಹರಣೆಗೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ರೈತರಿಗೆ ತಿಳಿಯ ರೀತಿ ಅಂದ್ರೆ ಮೊದಲೇ ಒಟ್ಟಿಗೆ ಅನ್ನ ಅದಕ್ಕೆ ಒಳ್ಳೆ ಮೇವು ಆಹಾರ ಸಿಕ್ತಿರಂಗಿಲ್ಲ. ಇದು ಒಳಗಡೆ ಅರ್ಧಕ್ಕರ್ಧ ಕಸ್ಕೊಂಡು ಪಾಲ್ದಾರ ಆಗಿಬಿಡ್ತದೆ, ಪಾಲ್ದಾರ ಆಗಿ ಒಳಗಡೆ ಕಸ್ಕೊಂಡು ಅಂದ್ರೆ ಈಗ ಉದಾಹರಣೆಗೆ ರಕ್ತ ಹೀರ್ಕೊಂಡು ಬಿಡ್ತದೆ. ರಕ್ತ ಹೀರೋದ್ರಿಂದ ಏನಾಗ್ತದೆ? ರಕ್ತಹೀನತೆ. ರಕ್ತಹೀನತೆ ಎದಕ್ಕಾಗ್ತದೆ? ಅಲ್ಲಿ ಒಳಗಡೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗ್ತದೆ. ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಯ್ತಂದ್ರೆ ತಮಗೆಲ್ಲ ಗೊತ್ತಿದೆ ಒಂದು ರಕ್ತಹೀನತೆ ಅಂತ ಹೇಳಿ ಆಗಿ ಅವು ಒಕ್ಲಾಗಂಗಿಲ್ಲ. ಒಕ್ಲಾಗ್ಲಿಲ್ಲ ಅಂತಂದ್ರೆ ಬೇರೆ ಯಾವ ಯಾವ ರೋಗಗಳು ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿಬಿಡ್ತದೆ, ಕ್ಷೀಣಿಸ್ಬಿಡ್ತದೆ. ಸೊ ಅದರಿಂದ ಬೇರೆ ಯಾವ್ಯಾವ ರೋಗಗಳು ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇದು ಒಳಪರೋಪ ಜೀವಿಗಳಿಂದ ಆಗ್ತಕ್ಕಂಥ ಹಾನಿ. ಅದೇ ರೀತಿಯಾಗಿ ಹೊರಪರೋಪ ಜೀವಿಗಳಿಂದ ಏನಪ್ಪಾ ಅಂತಂದ್ರೆ ಅವು ಕೂಡ ಮೈ ಮೇಲೆ ಹೇಳ್ಬೇಕಲ್ಲಿ ಚರ್ಮದ ಮೇಲೆ ಅಥವಾ ಕಿವಿಯಲ್ಲಿ, ಕಿವಿಯ ಸಂದಿನ ಬುಡಕ ಅಥವಾ ತೊಡೆಯ ಸಂದಿನ ಬುಡಕ, ಬಾಲದ ಬುಡಕ, ನೀವು ನೋಡಬಹುದು ಇಷ್ಟು ಉಣ್ಣೆಗಳು ದೊಡ್ಡ ದೊಡ್ಡ ಆಗಿರ್ತವೆ. ರಕ್ತ ಹೀರಿ ಹೀರಿ ಒಡೆದ್ರೆ ರಕ್ತ ಇರತ್ತೆ ಫುಲ್ ಅದರಲ್ಲೆಲ್ಲ. ಹೌದೌದು ಸರ್. ಅಷ್ಟೇ ಅಲ್ಲ, ರಕ್ತ ಹೀರ್ತವೆ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಕೆಲವು ರೋಗಗಳನ್ನು ಕೂಡ ಹಬ್ಬುತ್ತವೆ, ಹರಡಿಸ್ತದೆ ಈ ಒಂದು ಹೊರಪರೋಪ ಜೀವಿಗಳು. ಅನಾಪ್ಲಾಸ್ಮಾ ಅಂತ ಬರುತ್ತೆ, ಬೇಬಿಷಿಯೋಸಿಸ್ ಅಂತ ಬರ್ತದೆ. ಇಂಥ ಒಂದು ಕೆಲವು ರೋಗಗಳು ನಾವು ಯಾವ ರೀತಿ ಮಲೇರಿಯಾ ಮನುಷ್ಯನಲ್ಲಿ ಹಬ್ಬುತ್ತದೆ ಅಂತ ಹೇಳ್ತೀವಿ ಸೊಳ್ಳೆಗಳಿಂದ, ಇದರಿಂದನೂ ಕೂಡ ಕೆಲವು ರೋಗಗಳು ಈ ಒಂದು ಹೊರಪರೋಪ ಜೀವಿಗಳಿಂದ ಹಬ್ಬುತ್ತದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಯಾವಾಗ್ಲೂ ಒಂದು ಕಡಿತ ಇರ್ತದೆ ಇದಕ್ಕೆ, ಹೊರ ಅಂದ್ರೆ ತಿಕ್ತಾ ಇರ್ತವೆ, ಬೇಚೈನ್ ಬೇಚೈನ್ ಇರ್ತವೆ, ಎಲ್ಲಿ ಬೇಕಲ್ಲಿ ಗಾಡಿಗೆ ತಿಕ್ಕದು. ಅವಕ್ಕೆ ನೀವು ಅದಕ್ಕೆ ಮುಂದೆ ಒಳ್ಳೆ ಮೇವು ಹಾಕ್ರಿ, ದಾಣಿ ಇಡ್ರಿ, ಅದನ್ನು ತಿನ್ನೋದು ಬಿಡ್ತವೆ. ಮೊದಲು ಆ ಒಂದು ಇರಿಟೇಷನ್ ಅನ್ನು ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ ತಿಕ್ಲಿಕ್ಕೆ ಪ್ರಾರಂಭ, ಅಂದ್ರೆ ಆಹಾರದ ಮೇಲೂ ಆಸಕ್ತಿ ಕಡಿಮೆ ಆಗಿ ತಿಕ್ಲಿಕ್ಕೆ ಜಾಸ್ತಿ, ಇಂಥವೆಲ್ಲ ಚರ್ಮ ರೋಗಗಳು ಬರಲಿಕ್ಕೆ ಅಥವಾ ಆಹಾರದ ಸೇವನೆ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಈ ರೀತಿ ರಕ್ತಹೀನತೆನೂ ಆಗ್ಬೋದು, ಮತ್ತು ಕೆಲವು ರೋಗಗಳನ್ನು ಬರ್ಬೋದು, ಈ ರೀತಿ ನಷ್ಟ ಉಂಟು ಮಾಡ್ತದೆ. ಈಗ ಹೊರಗಡೆ ಇದ್ದಂಥ ಹೊರ ಪರಾವಲಂಬಿ ಜೀವಿಗಳು ಗೊತ್ತಾಗ್ತವೆ, ನಮಗೆ ಕಣ್ಣಿಗೆ ಕಾಣಿಸ್ತವೆ, ಆದರೆ ಒಳಗಡೆ ಇದ್ದದ್ದು ಗೊತ್ತಾಗೋದಿಲ್ಲ, ಅದನ್ನು ಕಂಡುಹಿಡಿದು ಅದಕ್ಕೆ ಏನು ಪರಿಹಾರ ಕಾಣಬೇಕು, ಯಾವ ರೀತಿ ಮಾಡ್ಬೇಕು ರೈತರು ಇದೆಲ್ಲ? ಸೊ ಈಗ ತಾವು ಹೇಳಿದ್ರಿ ಸರ್, ಕರೆಕ್ಟು. ಕೆಲವು ಉಣ್ಣೆಗಳು ಇಂಥವೆಲ್ಲ ದೊಡ್ಡ ದೊಡ್ಡ ಹೊರಪರಾವಲಂಬಿಗಳು ಕಣ್ಣಿಗೆ ಕಾಣಿಸ್ತವೆ, ಕಣ್ಣಿಗೆ ಕಾಣಲಾರದಂತ ಹೊರಪರಾವಲಂಬಿಗಳು ಕೂಡ ಇವೆ, ಸಣ್ಣ ಸಣ್ಣ ಬಹಳ ಮೈಕ್ರೋಸ್ಕೋಪಿಕ್ ಸಣ್ಣ ಸೂಕ್ಷ್ಮವಾಗಿರ್ತವೆ. ಸೊ ಅಂಥವನು ಇವೆ, ಅವನು ಕೂಡ ಕಾಟ ಕೊಡ್ತವೆ. ಬಟ್ ಒಳಗಡೆ ಇರ್ತಕ್ಕಂಥವು ಕಾಣಿಸೋದೇ ಇಲ್ಲ. ಬಟ್ ಮುಖ್ಯವಾಗಿ ನಾವು ಕೆಲವು ಲಕ್ಷಣಗಳನ್ನ ನೋಡ್ಬೋದು. ಉದಾಹರಣೆಗೆ ನೀವು ಕರುಗಳು ನೋಡ್ರಿ, ಹೆಚ್ಚಾನೆಚ್ಚಾಗಿ ಮಣ್ಣನ್ನು ತಿಂತಿರ್ತಾವ. ಯಾಕೆ ಮಣ್ಣನ್ನು ತಿಂತಾವ ಅಂತೇಳಿ ನಾವು ವಿಚಾರ ಮಾಡಿದಾಗ, ಯಾವಾಗ ಹೊಟ್ಟೆಯೊಳಗೆ ಜಂತು ಜಾಸ್ತಿ ಇರ್ತದೆ ಅಲ್ಲಿ ನಾ ಹೇಳಿದ್ನಲ್ಲ ರಕ್ತ ಹೀರ್ತವೆ, ರಕ್ತ ಹೀರಿದಾಗ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗ್ತದೆ. ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆದಾಗ ಐರನ್ ಡೆಫಿಷಿಯನ್ಸಿ ಅಂದ್ರೆ ಕಬ್ಬಿಣದ ಅಂಶದ ಕೊರತೆ ಆಗ್ತದೆ. ಆ ಕಬ್ಬಿಣದ ಅಂಶದ ಕೊರತೆಯನ್ನು ನೀಗಿಸ್ಲಿಕ್ಕೆ ಆ ಮಣ್ಣನ್ನು ತಿನ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ನಾವು ನೋಡ್ತೀವಿ ಮನುಷ್ಯರಲ್ಲಿನೂ ಕೂಡ ಪ್ರೆಗ್ನೆಂಟ್ ಇರೋಂಥವ್ರ ಹಳ್ಳಿಯೊಳಗೆ ಇದಕ್ಕ ಅಕ್ಕಿ ಇದರಲ್ಲಿ ಕರಿ ಮಣ್ಣನ್ನು ತಿಂತಾರೆ. ಸೊ ಅದೇ ರೀತಿ ಈ ಪ್ರಾಣಿಗಳಲ್ಲಿ ನಾವು ಮಣ್ಣು ಮುಕ್ಕದು ಮಣ್ಣು ತಿನ್ನೋದು ನೋಡ್ಬೋದು ಕರುಗಳಲ್ಲಿ. ಮತ್ತೆ ಬಹಳ ಒಟ್ಟಿ ಡುಮಣ್ಣ ಬಟ್ಟಿ ಮಾತ್ರ ಬಹಳ ರೈತರು ಅಂತಿರ್ತಾರೆ, ಈ ಕುರಿ ಆಯ್ತು ಟಗರ ಆಯ್ತು ಆಕಳ ಎಮ್ಮಿಗಳಲ್ಲಿ ಎಷ್ಟು ಚೆನ್ನಾಗಿ ಮೇಯಿಸ್ತೀನಿ ಸರ್, ಎಲ್ಲ ತಿಂತಾವೆ, ಬಟ್ ಬೆಳೆ ಬೆಳವಣಿಗೆನೇ ಇಲ್ಲ, ಬರೇ ಒಟ್ಟಿ ಬೆಳೀತಾ ಇದೆ, ಬರೀ ಯಾವಾಗ ನೋಡಿದ್ರು ಬೇದಿ ಒಂಥರ ಅಳಸು ಉಚ್ಕೊಂತವೆ, ಒಕ್ಕಲಾಗವಲ್ಲು ಅಂತಾರೆ. ಅವಕ್ಕೆಲ್ಲ ಕಾರಣ ಒಳಗಡೆ ಜಂತು ಹುಳುಗಳ ಬಾಧೆ ಇರುತ್ತೆ. ಸೊ ಅದ್ರಗೋಸ್ಕರ ಈ ಒಂದು ಲಕ್ಷಣ ನೋಡಿನೇ ನಾವು ಹೇಳ್ಬೋದು. ಈಗ ನಿರ್ವಹಣೆಗೆ ಬರೋಣ. ತಾವು ಹೇಳಿದ್ರೆ ಈಗ ಯಾವ ರೀತಿ ಬರ್ತವೆ, ಯಾವ ರೀತಿ ಹಾನಿ ಮಾಡ್ತವೆ ಅಂತಕ್ಕಂಥ ವಿಚಾರ, ಒಳ ಮತ್ತು ಹೊರ ಪರಾವಲಂಬಿ ಜೀವಿಗಳು. ಈಗ ಒಳ ಪರಾವಲಂಬಿ ಜೀವಿಗಳನ್ನು ಹೇಗೆ ನಾವು ಹತೋಟಿ ಮಾಡಬೇಕು? ಒಳ ಪರಾವಲಂಬಿ ಜೀವಿಗಳಿಗೆ ಜಂತುನಾಶಕಗಳು ಅಂತ ಸಿಗ್ತವೆ, ಡಿವರ್ಮಿಂಗ್ ಅಂತ ಹೇಳ್ತೀವಿ. ಜಂತುನಾಶಕಗಳಿಗೆ ಬಹಳಷ್ಟು ವಿಧಗಳಿವೆ. ಕರುಗಳಿಗೆ ಪೈಪರೇಜಿನ್ ಅಂತ ಬರುತ್ತೆ, ಅಲ್ಬೆಂಡಜೋಲ್ ಅಂತ ಬರುತ್ತೆ, ಫೆನ್ ಬೆಂಡೆಜೋಲ್ ಅಂತ ಬರುತ್ತೆ. ನಾ ಇವೆಲ್ಲ ಮೊದಲಿಂದ ಬಹಳಷ್ಟು ರೈತರು ಬಳಸ್ತಾ ಇದ್ದಾರೆ ಗೊತ್ತಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಐವರ್ಮೆಕ್ಟಿನ್ ಅಂತ ಬಂದಿದೆ, ಕ್ಲೋಸೆಂಟಾಲ್ ಅಂತ ಬಂದಿದೆ. ಸೊ ಇವೆಲ್ಲ ಔಷಧಗಳನ್ನು ನಾವು ಕಾಲಕಾಲಕ್ಕೆ ನಾವು ಹುಟ್ಟಿದ ಕರುವಿಗೆ ಮೊಟ್ಟ ಒಂದು 15 ದಿವಸದ ಒಳಗಡೆ, ಒಂದು ವಾರದ ನಂತರ ಒಂದು 15 ದಿವಸದ ಒಳಗಡೆ ಮೊಟ್ಟ ಮೊದಲನೇದಾಗಿ ನಾವು ಜಂತುನಾಶಕ ಔಷಧನ ಹಾಕಬೇಕು. ಜಂತು ಯಾವುದು, ಪೈಪರಜಿನ್ ಇರ್ಬೋದು, ಅಲ್ಬೆಂಡಜಲ್ ಇರ್ಬೋದು, ಅದು ಒಂದು ಪಶುವೈದ್ಯರ ಸಲಹೆ ಪ್ರಕಾರ ಹಾಕಬೇಕು. ನಂತರ ಮತ್ತೆ 15 ದಿವಸಕ್ಕೆ ಮತ್ತೊಂದು ಸಾರಿ ರಿಪೀಟ್ ಮಾಡ್ಬೇಕು. ಯಾಕೆ 15 ದಿವಸದ ನಂತರ ಅಥವಾ 3 ವಾರದ ನಂತರ ರಿಪೀಟ್ ಮಾಡ್ರಿ ಅಂತ ಹೇಳ್ತೀವಿ ಅಂದ್ರೆ, ನೀವು ಮೊಟ್ಟ ಮೊದಲನೇ ಸಾರಿ ಔಷಧ ಏನು ಹಾಕ್ತಿರಲ್ಲ ಅದು ಒಳಗಡೆ ಇರ್ತಕ್ಕಂಥ ಹುಳುಗಳು ನ ಕೊಲ್ಲುತ್ತದೆ. ಬಟ್ ಮೊಟ್ಟೆಗಳೇ ಯಾರು ಇರ್ತಾವೆ ಒಳಗಡೆ, ಆ ಹುಳು ಮೊಟ್ಟೆನೂ ಹಾಕಿರ್ತದೆ, ಆ ಮೊಟ್ಟೆ ಸಾಯೋದಿಲ್ಲ ಆ ಔಷಧಕ್ಕೆ. 15 ದಿವಸ ಬಿಟ್ಟು ಅಥವಾ 3 ವಾರ ಬಿಟ್ಟರೆ ಆ ಮೊಟ್ಟೆ ಕೂಡ ಮತ್ತೆ ಮರಿ ಹಾಕುತ್ತೆ. ಆ 3 ವಾರದ ನಂತರ ಮತ್ತೆ ನಾವು ಆ ಔಷಧನ ರಿಪೀಟ್ ಮಾಡಿದರೆ ಆ ಮೊಟ್ಟೆ ಹಾಕಿದಂಥ ಹುಳುಗಳು ಕೂಡ ಸಾಯ್ತವೆ. ಅಂದರೆ ಈ ಕಂಪ್ಲೀಟ್ ನಿರ್ಮೂಲನೆ ಮಾಡಿದಂಗೆ ಆಗುತ್ತೆ. ವಿಶೇಷವಾಗಿ ಕರುಗಳಿಗೆ ನಾವು ಹುಟ್ಟಿದ 15 ದಿವಸದ ಒಳಗಡೆ ಮತ್ತೆ ಅದು 15 ದಿವಸ ಬಿಟ್ಟು ಅಂದ್ರೆ 1 ತಿಂಗಳಿಗೆ ಹಾಕಿದ ಮೇಲೆ ಪ್ರತಿ ತಿಂಗಳ ನಾವು ರಿಪೀಟ್ ಮಾಡಿದ್ರೆ ಒಳ್ಳೇದು ಕರುಗಳಲ್ಲಿ. ಅದೇ ರೀತಿ ಕುರಿಗಳಲ್ಲಿ ಅಥವಾ ಮೇಕೆಗಳಲ್ಲಿನೂ ಕೂಡ ನಾನು ಹೇಳಿದ ಈ ಪದ್ಧತಿಯನ್ನು ಅನುಸರಿಸಬೇಕು. ಏನು, ಹುಟ್ಟಿದ ವಾರಕ್ಕೆ ಅಥವಾ 15 ದಿವಸಕ್ಕೆ ಒಂದ್ಸಾರಿ ಮೊಟ್ಟ ಮೊದಲನೇದಾಗಿ, ಮತ್ತೆ 15 ದಿವಸ ಬಿಟ್ಟು ಮತ್ತೊಂದ್ಸಾರಿ, ಅದಾದ ನಂತರ ಪ್ರತಿ ತಿಂಗಳಿಗೆ ಒಂದ್ಸಾರಿ. ಇದು 6 ತಿಂಗಳ ಆಗೋವರಿಗೆ ಇದನ್ನ ನಾವು ಪಾಲನೆ ಮಾಡ್ಬೇಕು. 6 ತಿಂಗಳ ಆದ್ಮೇಲೆ ಮುಂದಿನ ಪ್ರತಿ 6 ತಿಂಗಳಿಗೆ ಒಂದ್ಸಾರಿ, ದೊಡ್ಡ ಆದ್ಮೇಲೆ 6 ತಿಂಗಳಿಗೆ ಒಂದ್ಸಾರಿ ನಡೀತದೆ. ಯಾಕಂದ್ರೆ ಯೂಶುವಲಿ ಕರುಗಳೇ ಜಂತುನಾಶಕ ಔಷಧ ಕೊಟ್ಟರೆ ಸಾಕಂತೀರಾ? ಜಂತುನಾಶಕ ಔಷಧ ಒಳಪರ ಜೀವಿಗಳಿಗೆ ನಾನು ಅದನ್ನ ಹೇಳಿದ್ನಲ್ಲ. ಇತ್ತೀಚಿನ ದಿನಗಳಲ್ಲಿ ಕೆಲವು ಔಷಧಗಳು ಕೇವಲ ಒಳಪರೋಪಜೀವಿಗಳಿಗಷ್ಟೇ ಅಲ್ಲ, ಹೊರಪರೋಪಜೀವಿಗಳಿಗೂ ಕೂಡ ಕೆಲಸ ಮಾಡ್ತಾ ಇದೆ. ಸೊ ಅಂತ ಔಷಧಗಳನ್ನು ಕೂಡ ನಾವು ಬಳಕೆ ಮಾಡಬಹುದು. ಅದು ಅದರಿಂದ ಒಂದೇ ಔಷಧದಿಂದ ಎರಡನ್ನು ನಿವಾರಣೆ ಮಾಡ್ಕೋಬಹುದು ನಾವು. ಸೊ ಈ ರೀತಿ ನಾವು ಒಳಪರೋಪಜೀವಿಗಳಿಗೆ, ಬಟ್ ಪ್ರತಿಯೊಂದು ಈ ಒಂದು ಔಷಧಗಳು ಯಾವ ಹಾಕ್ಬೇಕು ಅಂಬುದನ್ನ ನಾವು ಪಶುವೈದ್ಯರ ಸಲಹೆ ಪಡೆಯಬೇಕು. ಎಷ್ಟು ಹಾಕ್ಬೇಕು ಅವುಗಳ ದೇಹ ತೂಕದ ಮೇಲೆ, ಮತ್ತೆ ಪ್ರತಿ ಸಾರೇನು ಒಂದೇ ಔಷಧನ ಹಾಕ್ಬಾರ್ದು. ಯಾಕಂದ್ರೆ ಒಂದು ಔಷಧ ಲಾಡಿ ಹುಳುಗಳ ವಿರುದ್ಧ ಕೆಲಸ ಮಾಡಿದ್ರೆ ಇನ್ನೊಂದು ಔಷಧ ಚಪ್ಪಟೆ ಹುಳುಗಳವೆ. ಇನ್ನೊಂದು ಕೆಲವು ಔಷಧಗಳು, ಈ ನಾವು ಬಹಳಷ್ಟು ಕುರಿಗಳಲ್ಲಿ ನಾವು ಸಮಸ್ಯೆ ನೋಡ್ತೀವಿ, ಯಾವಾಗ್ಲೂ ಬಸಿ ರೋಗ ಅಂತಿರ್ತಾರೆ ರೈತರು, ಯಾವಾಗ್ಲೂ ಗದ್ದ ಬಾಯ್ತಿರ್ತದೆ. ಅದು ಎದಕ್ ಬರ್ತದೆ, ಹೊಟ್ಟೆ ಒಳಗಡೆ ಲಿವರ್ ಒಳಗಡೆ ಲಿವರ್ ಫ್ಲೂಕ್ಸ್ ಅಂತ ಹೇಳ್ತೀವಿ. ಲಿವರ್ ಫ್ಲೂಕ್ಸ್ ಅಂತಂದರೆ ಯಕೃತದಲ್ಲಿ ಅಂದರೆ ಲಿವರಲ್ಲಿ ಕೆಲವು ಹುಳಗಳು ಜಂತು ಹುಳಗಳು ಬೆಳವಣಿಗೆ ಆಗಿ, ಇದು ಯೂಶ್ವಲಿ ಎದಕ್ಕಾಗುತ್ತೆ ಅಂತಂದರೆ ನಿಂತು ನೀರು ಕುಡಿಸ್ತಿರ್ತಾರೆ ರೈತರು ಎಲ್ಲಿ ಬೇಕಲ್ಲಿ ಈಗ ನಿಂತು ಈ ಬೇಸಿಗೆಯಲ್ಲಿ ಗಲೀಜು ನೀರು ಅಥವಾ ಈ ಶಂಕು ಹುಳುಗಳು ಜಾಸ್ತಿ ಇರ್ತಕ್ಕಂಥ ಪ್ರದೇಶ ಬಸಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಲಿವರ್ ಫ್ಲೂಕ್ ಇನ್ಫೆಸ್ಟೇಷನ್ ಜಾಸ್ತಿ ಇರುತ್ತೆ. ಸೊ ಇಂಥ ಪ್ರದೇಶದಲ್ಲಿ ನಾವು ನೋಡ್ತೀವಿ ಬೆಳಗ್ಗೆ ಮುಖ ಊದ್ಕೊಂಡು ಬಿಡ್ತದೆ ಮತ್ತೆ ಸಾಯಂಕಾಲ ಗದ್ದೆ ಇಳಿತದೆ. ಸೊ ಇಂಥ ಲಿವರ್ ಫ್ಲೂಕ್ ಇನ್ಫೆಸ್ಟೇಷನ್ ಕೂಡ ಒಂದು ಒಳಪರೋಪ ಜೀವಿಗಳಿಂದ ಆಗ್ತಕ್ಕಂಥದ್ದು ಒಂದು ರೋಗ. ಸೊ ಅದಕ್ಕೆ ನಾವೇನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಔಷಧನ ಕೊಡ್ತಾರೆ ಡಾಕ್ಟರ್. ಸೊ ಡಾಕ್ಟರ್ ಸಲಹೆ ಮೇರೆಗೆ ಪ್ರತಿ ಸಾರಿ ನಾವು ಔಷಧಗಳನ್ನು ಬದಲಾಯಿಸ್ತಾ ಇರ್ತಾರೆ ಡಾಕ್ಟರ್. ಆ ಒಂದು ಸಲಹೆಯನ್ನು ಪಡ್ಕೊಂಡು ನಾವು ಕುರಿಗಳಿಗಾಗಲಿ ದನಗಳಿಗಾಗಲಿ ಔಷಧನ ಹಾಕಬೇಕಾಗುತ್ತೆ. ಈಗ ಉಣ್ಣೆ ಸೀರು ಇವುಗಳಿಗೆಲ್ಲ ರೈತರೆಲ್ಲ ಏನು ಮಾಡ್ತಾರೆ, ಕೀಟನಾಶಕವನ್ನು ಮೈಗೆಲ್ಲ ಹಚ್ತಿರ್ತಾರೆ, ಬೇರೆ ಏನೋ ಪುಡಿಯನ್ನು ಹೊಡಿತಿರ್ತಾರೆ, ಇಂಥವೆಲ್ಲ ಮಾಡ್ಬೋದು ಅಂತೀರಾ ಹೇಗೆ? ಸೊ ಬಹಳಷ್ಟು ರೈತರು ಕೆಲವು ತಪ್ಪುಗಳನ್ನು ಈಗ ಯಾವ ಬೇರೆ ಔಷಧ BSF ಪುಡಿ ಯಾವ್ಯಾವ ಬೆಳಗ್ಗೆ ಹೊಡಿತಕ್ಕಂಥ ಔಷಧಗಳನ್ನು ಅದು ತಪ್ಪದು. ಯಾಕಂತಂದರೆ ಅವರು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅದು ನೆಕ್ಕಂತು ಅಥವಾ ದೇಹದ ಮೇಲೆ ಗಾಯ ಇತ್ತು ಅಂದರೆ ಅದು ಸಾಯತಕ್ಕಂಥ ಪರಿಸ್ಥಿತಿ ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ದಿನಗಳಲ್ಲಿ ಬೇಕಾದಷ್ಟು ಡೆಲ್ಟಾ ಮೆತ್ರಿನ್ ಅಥವಾ ಸೈಪರ್ ಮೆತ್ರಿನ್ ಅಥವಾ ಬಹಳಷ್ಟು ಔಷಧಿಗಳು, ಮೊದಲ 1 ಲೀಟರ್ ನೀರಿನಲ್ಲಿ 2 ml ಬ್ಯುಟಾಕ್ಸ್ ಸೊಲ್ಯೂಷನ್ ಅನ್ನು ಮಿಕ್ಸ್ ಮಾಡಿಕೊಂಡು ದೇಹದ ಮೇಲೆ ಹಚ್ಚಕ್ಕೆ ಔಷಧ ಬರ್ತಿತ್ತು. ಅದು ಹೆಂಗೆ ಹಚ್ತಿದ್ವಪ್ಪ ಅಂತಂದ್ರೆ ಮೊದಲು ಮೈಯೆಲ್ಲ ತೊಳೆಯೋದು, ನೀರಿನ ಅಂಶ ಮಾಡೋದು, ಮೈಯೆಲ್ಲ ತೊಳೆದು ಆಮೇಲೆ ಈ ಒಂದು ದ್ರಾವಣ 1 ಲೀಟ್ರಿಗೆ 2 ml ಬ್ಯುಟಾಕ್ಸ್ ಅಂತಂದ್ರೆ ಅದರಲ್ಲಿ ಡೆಲ್ಟಾ ಮೆತ್ರಿನ್ ಎಂಬ ಔಷಧಿ ಇರುತ್ತೆ. ಅದನ್ನು ನೀರು 1 ಲೀಟ್ರಿನಲ್ಲಿ 2 ml ಅನ್ನು ಮಿಕ್ಸ್ ಮಾಡಿಕೊಂಡು ಮೈ ತೊಳೆದಿರ್ತೀವಿ, ನೀರು ಹಂತ್ಕೊಂಡಿರ್ತದೆ, ಅದನ್ನ ಮೇಲೆ ಬಟ್ಟಿ ಈ ಮಿಕ್ಸ್ ಮಾಡಿದಂಥ ನೀರನ್ನ ಬಟ್ಟಿಯಲ್ಲಿ ಎದ್ದು ಮೈ ಮೇಲೆಲ್ಲ ಒರೆಸೋದು, ಮೈ ಮೇಲೆ ಒರೆಸಿ ಚಿಕ್ಕ ಕಟ್ಟಬೇಕು, ಕಂಪಲ್ಸರಿ ಚಿಕ್ಕ ಕಟ್ಟಿ ನೆಕ್ಕೊಲಾರ್ದಂಗೆ ನೋಡ್ಕೋಬೇಕು. 1 ತಾಸು ಬಿಡಬೇಕು, 1 ತಾಸು ಬಿಟ್ಟು ಮತ್ತೆ ಜಳ ಸ್ನಾನ ಮಾಡಿಸಿ ಅದನ್ನ ಚಿಕ್ಕ ಬಿಚ್ಚಬೇಕಾಗುತ್ತೆ. ಇದರಿಂದ ಅವು ಎಲ್ಲ ಉಣ್ಣೆಗಳು ಮೈ ಮೇಲಿರೋಂಥ ಎಲ್ಲ ಸತ್ತು ಉದುರಿ ಬಿಡ್ತಿದ್ದು. ಇದು ಪದ್ಧತಿ, ಇದು ಹಳೆ ಪದ್ಧತಿ. ಈಗಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೀನಿ, ಪೋರಾನ್ ಅಂತೇಳಿ ಕೆಲವು ಔಷಧ ಅಂದ್ರೆ ದೇಹದ ಮೇಲೆ ಡುಬ್ಬದ ಗೇರಿ ಮೇಲೆ ತಲೆಯಿಂದ ಹಿಡ್ಕೊಂಡು ಬಾಲ ತನಕ ಒಂದು ಜೇನುತುಪ್ಪ ಇದ್ದಂಗೆ ಇರ್ತದೆ. ಆ ಔಷಧನ ಒಂದು ಎತ್ತಿಗೆ ತೂಕದ ಮೇಲೆ ಒಂದು ಬಾಟ್ಲಿ, ಸಣ್ಣ ದನಗಳಿಗೆ 1/2 ಬಾಟ್ಲಿ, ಈ ರೀತಿ ಒಂದು ಪಶುವೈದ್ಯರ ಸಲಹೆ ಪ್ರಕಾರ ಅದು ದೇಹದ ಮೇಲೆ ಹಾಕ್ಕೊಂಡು ಬಿಟ್ರೆ ಅದು ತಾನೇ ಮೆಲ್ಲಕ್ಕೆ ಚರ್ಮದ ಒಳಗಡೆ ಇಳ್ಕೋಂತ ಎಲ್ಲ ಉಣ್ಣೆಗಳನ್ನ ಕೊಲ್ಕೋಂತ ಹೋಗ್ತದೆ. ಇದು ಬಹಳ ಸರಳ, ಇದರಲ್ಲಿ ನೆಕ್ಕೋ ಸಮಸ್ಯೆ ಇರಂಗಿಲ್ಲ. ಇನ್ನು ಇದಕ್ಕೂ ಮಿಗಿಲಾಗಿ ಕೆಲವು ರೈತರಿಗೆ ಅನುಕೂಲ ಆಗ್ಬೇಕಂತಂದ್ರೆ ಸಾಬೂನುಗಳು ಬಂದಿವೆ. ಮೈಗೆ ಹಚ್ಚಿ ತೊಳಿಬೇಕು. ಬಟ್ ಇವು ಏನೇ ನೀವು ಔಷಧಗಳ ಬಳಕೆ, ಮೈ ಮೇಲೆ ಸಿಂಪರಣೆ ಮಾಡೋದಾಗ್ಲಿ, ಡುಬ್ಬದ ಗೆರಿ ಮೇಲೆ ಹಾಕೋದಾಗ್ಲಿ, ಸಾಬೂನು ಬಳಕೆ ಮಾಡೋದಾಗ್ಲಿ, ಅವುಗಳ ಅಂಶ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಉಣ್ಣೆ ಮೈ ಮೇಲೆ ಬರೋದಿಲ್ಲ, ಅದಾದ್ಮೇಲೆ ಮತ್ತೆ ಮೈ ಮೇಲೆ ಬರ್ತವೆ. ಸೊ ನಾವು ಬಹಳ ಮುಖ್ಯವಾಗಿ ನಾವು ಏನ್ ಮಾಡ್ಬೇಕು, ಕೇವಲ ಜಾನುವಾರುಗಳ ಮೇಲೆ ಸಿಂಪರಣೆ ಮಾಡೋದು ಮುಖ್ಯ ಅಲ್ಲ. ನೀವು ಯಾವ ದಿವಸ ಜಾನುವಾರುಗಳ ಮೇಲೆ ಸಿಂಪರಣೆ ಮಾಡ್ತೀರಿ ಅದೇ ದಿವಸ ಅವನ್ನ ಒಂದು ಶೆಡ್ಡಿನ ಹೊರಗಡೆ ಕಟ್ಟಬೇಕು. ಆ ಶೆಡ್ ಅನ್ನ ಕ್ಲೀನ್ ಮಾಡ್ಬೇಕು, ಬಹಳ ಮುಖ್ಯ. ಶೆಡ್ ಅನ್ನ ಯಾಕಂದ್ರೆ ಪ್ರತಿಯೊಂದು ಗ್ವಾದ್ಲಿ ಗ್ವಾಡಿ ಸಂದಿಗೆ ಎಲ್ಲ ಕಡೆ ಲಕ್ಷಾಂತರ ಮೊಟ್ಟೆಗಳು ಇಟ್ಟಿರ್ತಾವೆ. ಆ ಮೊಟ್ಟೆಗಳು ಮತ್ತೆ ಆ ಉಣ್ಣೆಗಳು ಸಾಯ್ಬೇಕಂತಂದ್ರೆ ನೀವು ಅದನ್ನ ದನಗಳನ್ನ ಆ ದಿವಸ ಖಾಲಿ ಮಾಡಿ ಆ ಕೊಟ್ಟಿಗೆನ ನೀರು ಹಾಕಿ ತೊಳಿಬೇಕು. ಫಸ್ಟ್ ನೀರಿನ ಅಂಶ ಇರ್ಬೇಕು. ನಂತರ ಈ ನೀವು ಔಷಧ ಹೊಡಿತಕ್ಕಂಥ ಒಂದು ಇದರಲ್ಲಿ ಸ್ಪ್ರೇಯರ್ ಅಲ್ಲಿ ಡಬಲ್ ಸ್ಟ್ರೆಂತ್ ಅಂದ್ರೆ ನಾನು ಹೇಳಿದೆ 1 ಲೀಟರ್ಗೆ 2 ml ನೀವು ಮಿಕ್ಸ್ ಮಾಡ್ಕೊಂತೀರಿ ಬ್ಯುಟಾಕ್ಸ್, 1 ಲೀಟರ್ಗೆ 4-5 ml ಅನ್ನ ನೀವು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನ ಸ್ಪ್ರೇ ಮಾಡ್ಬೇಕು. ಗ್ವಾದ್ಲಿಗೆ ಗ್ವಾಡಿಗೆ ಎಲ್ಲ ಕಡೆ ಸ್ಪ್ರೇ ಮಾಡಿ ಕನಿಷ್ಠ 1-5 to 6 ತಾಸು ಬಿಡ್ಬೇಕು. ಇದು ಮುಂಜಾನೆ ಕೆಲಸ ನಾವು ಮಾಡಿದ್ರೆ ಸಾಯಂಕಾಲ ನಾವು ಮತ್ತೆ ಜಳ ತೊಳೆದು ಆಮೇಲೆ ದನಗಳನ್ನ ಎಲ್ಲ ಒಣಗಿದ ಮೇಲೆ ದನಗಳನ್ನ ಕಟ್ಟಬೇಕು. ಸೊ ಈ ರೀತಿ ಮಾಡೋದ್ರಿಂದ ಕೇವಲ ಮೈ ಮೇಲೆ ಅಷ್ಟೇ ಅಲ್ಲ, ಆ ಸುತ್ತಲಿನ ಒಂದು ವಾತಾವರಣದಲ್ಲಿನೂ ಕೂಡ ನಾವು ಈ ಒಂದು ಉಣ್ಣೆಗಳನ್ನ ಫ್ರೀ ಮಾಡಿದ್ರೆ ಮುಂದಿನ 1-5 ತಿಂಗಳವರೆಗೆ ನಮಗೆ ಯಾವುದೇ ಉಣ್ಣೆಯ ಬಾಧೆ ಇರೋದಿಲ್ಲ. ಅದು ಬಿಟ್ಟು ನಾವು ಬರೀ ಮೈ ಮೇಲೆ ಹಚ್ತೀವಿ ಆಮೇಲೆ ತಂದು ಕಟ್ತೀವಿ ಅಂತಂದ್ರೆ ಮತ್ತೆ ಇದ್ದು 1-5 ದಿವಸ ತಿಂಗಳ ಆದ್ಮೇಲೆ ಮತ್ತೆ ಮೈ ಮೇಲೆ ಬಂದು ಬರ್ತವೆ. ಸೊ ಈ ಒಂದು ನಾವು ಪಾಬಂದಿಯನ್ನು ಮಾಡ್ಕೊಂಡ್ರೆ ನಾವು ಉಣ್ಣೆಗಳ ಬಾಧೆಯನ್ನ ಮತ್ತೆ ಬಹಳ ಮುಖ್ಯವಾಗಿ ಸ್ವಚ್ಛತೆನೂ ಕೂಡ ಇದರಲ್ಲಿ ಬಹಳ ಮುಖ್ಯವಾದ ಪಾತ್ರ. ಗಾಳಿ ಆಡ್ತಿರ್ಬೇಕು, ಬಿಸಿಲು ಬೀಳ್ತಾ ಇರ್ಬೇಕು ಶೆಡ್, ಅದಕ್ಕೋಸ್ಕರ ಚೆನ್ನಾಗಿ ಬಿಸಿಲು ಗಾಳಿ ಬರ್ತಿರ್ಬೇಕಲ್ಲೇ. ಒಳ್ಳೆಯ ಶೆಡ್ಡಿನ ನಿರ್ಮಾಣ ನಾವು ಮುಖ್ಯ ಪ್ರಾಮುಖ್ಯತೆ, ವಸತಿ ನಿರ್ಮಾಣ ಎದಕ್ಕಂತಂದ್ರೆ ಇವೆಲ್ಲ ನಿರ್ಮೂಲನೆ ಮಾಡೋ ಒಂದು ಉದ್ದೇಶ ಇರುತ್ತೆ. ಒಳ್ಳೇದು ಡಾಕ್ಟರ್ ಪ್ರಹ್ಲಾದ್ ಅವರು, ಇದುವರೆಗೆ ಒಳ ಪರಾವಲಂಬಿ ಮತ್ತು ಹೊರ ಪರಾವಲಂಬಿ ಜೀವಿಗಳು ಯಾವ ರೀತಿ ಬರ್ತವೆ, ಯಾವ ರೀತಿ ಹಾನಿಯನ್ನು ಮಾಡ್ತವೆ, ಜೊತೆಗೆ ಯಾವ ರೀತಿ ಅವುಗಳನ್ನು ಹತೋಟಿ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ರೆ, ರೈತರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೂ ಜಾನುವಾರುಗಳಿಗೆ ಒಳ ಮತ್ತು ಹೊರ ಪರಾವಲಂಬಿ ಜೀವಿಗಳಿಂದ ಆಗುವ ತೊಂದರೆಗಳು ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರಹ್ಲಾದ್ ವಾಳೆ ಅವರೊಡನೆ ಸಂದರ್ಶನವನ್ನು ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಬರೀ ಈಗೊಂದು ವಾಣಿಜ್ಯ ಪ್ರಕಟಣೆ, ನಂತರ ಕೃಷಿ ರಂಗ ಮುಂದುವರಿಯುವುದು. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮ ನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ, ಅಬ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ರೈತ ಬಂಧುವರೇ, ಈಗ ಕೇಳಿ. ಬಳಿಚಕ್ರ ಗ್ರಾಮದ ರೈತ ಮಹಿಳೆ ಗಿರಿಜಾ ಅವರ ಸಾವಯವ ಕೃಷಿ ಅನುಭವಗಳು. ಇವತ್ತಿನ ನಮ್ಮ ಕಿಸಾನವಾಣಿ ಕೃಷಿ ಮಹಿಳೆ ಗಿರಿಜಾ ಶಂಕರಗೌಡ ಮಾಲಿಪಾಟೀಲ್ರು. ಇವರು ಸುಮಾರು ವರ್ಷದಿಂದ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಶಂಕರಗೌಡರು ಸಾವಯವ ಕೃಷಿ ಮಾಡ್ತಾರೆ, ಅವ್ರ ಜೊತೆ ಅವರ ಧರ್ಮಪತ್ನಿ ಗಿರಿಜಾ ಅವರು ಸಹ ಕೃಷಿಯೊಳಗೆ ಸಾಕಷ್ಟು ಅವ್ರ ಜೊತೆ ಸಹಾಯ ಮಾಡ್ತಿರ್ತಾರೆ. ಹೇಗೆ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಏನೆಲ್ಲ ಬೆಳೀತಾ ಇದ್ದಾರೆ, ಒಬ್ಬ ಗೃಹಿಣಿಯಾಗಿ ಅವ್ರ ಮನೆಯವ್ರ ಜೊತೆ ಅಥವಾ ಕೃಷಿಯಲ್ಲಿ ಏನೇನು ಕೆಲಸ ಮತ್ತು ಯಾವ ರೀತಿ ಕೆಲಸವನ್ನು ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಗಿರಿಜಾ ಅವರು ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ಗಿರಿಜಾ ಅವರೇ, ಮೂಲತಃ ನೀವು ಸಾಲ್ಯಾದು ಕಲ್ತೀರಾ? ಹೇಗೆ ಸೇವಂತ ಕಲ್ತೀವಿ ರೀ. ಮೊದಲ ದೊಡ್ಡ ಮನೆತನ ನಮ್ಮನ್ನೇನು ಹೊರಕ್ಕೆ ಕಳಿಸಿಲ್ಲ ರೀ. ಇಲ್ಲಿ ನಮ್ಮನೆಗೆ ಬಂದಿದ್ದು ನಮ್ಮ ಅತ್ತೆ ಮಾವರು ಕಳಿಸಿಲ್ಲ ರೀ. ಈಗ ನಮ್ಮನೆಯವ್ರು ಮಾಡ್ಲಕ್ಕತ್ತಿಂದ ನನಗೂ ಮಾಡ್ಬೇಕಂತ ಆಸಕ್ತಿ ಬಂತು ರೀ. ಮತ್ತು ಒಂದು ಸ್ವಲ್ಪ ವಾಕಿಂಗ್ನ ಆಗ್ತದೆ, ಊಟ ಗೀಟ ಚಲೋ ಆಗ್ತದೆ, ಬಿಸಿಲಿಗೆ ತಿರುಗಾಡ್ಬೇಕು, ಯಾವ ರೋಗ ಇಲ್ಲ ಅಂತೇಳಿ ಹಿಂಗಾಗಿ ಅವ್ರ ಸಂಗಟ ಎಲ್ಲ ಕೆಲಸ ಮಾಡಿ. ಈಗ ನಿಮ್ಮ ಮನೆಯವ್ರು ನೋಡಿರಿ, ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ನೀವು ಒಕ್ಕಲ್ತನದ ಕೆಲಸ ಮೊದಲು ನಿಮಗೆ ಮಾಡ್ಲಿಕ್ಕೆ ಬರ್ತಿತ್ತಾ, ಇಲ್ಲಿಗೆ ಬಂದ ಮೇಲೆ ಕಲ್ತ್ರೆ ಎಲ್ಲ ಹೇಗೆ? ಇಲ್ಲ ಇಲ್ಲ, ಇಲ್ಲೇ ಬಂದಿಂದೇ ಕಲ್ತೇನೆ ರೀ. ಕೂಲರ್ನ ಕೇಳ್ತಿದ್ದೇನೆ ರೀ ಅವ್ರನ್ನ. ಅವರು ಒಂದು ಸ್ವಲ್ಪ ಉಳ್ಳಾಗಡ್ಡೆ ಹಚ್ಚೋದು ನೋಡೋಣ, ನಾ ಹಚ್ಲಕ್ಕ ಓದ್ತಿದ್ದೇನೆ ರೀ. ಅವ್ರು ಸತ್ತೆಗೆದ್ ನೋಡೋಣ, ನಾ ಸತ್ತೆಗ್ಲಕ್ಕ ಓದ್ತಿದ್ದೆ. ಹಂಗಾಗಿ ಈಗೆಲ್ಲ ನಾನೇ ಮಾಡ್ತೀನಿ ಅನ್ನಂಗಾಗ್ಯದ ರೀ. ಒಂದೆರಡು ಆಳುಗಳು ಆಗ್ತಿತ್ತಂದ್ರೆ ನಾನೇ ಮಾಡ್ತೇನೆ ರೀ. 10-12 ಆಳು ಬೇಕಾಯ್ತಂದ್ರೆ ಅವ್ರು ತಗೊಂಡು ಮಾಡ್ತೇನೆ ರೀ. ನಾನು ಒಂದೆರಡು ಆಳಲ್ಲಿ ಆಗುವಂಥ ಕೆಲಸಗಳು ನೀವು ಒಬ್ಬರೇ ಮಾಡಿ ಮುಗಿಸ್ಬಿಡ್ತೀವಿ? ಮಾಡ್ತೇನೆ ರೀ, ಮಾಡ್ತೇನೆ ರೀ. ನಾವು ಒಬ್ಬರೇ ಮಾಡ್ತೇನೆ ರೀ. 20 ಗುಂಟೆ ಆದರ್ಶ ಉಳ್ಳಾಗಡ್ಡಿ ಮಾಡಿದ್ದೀವಿ ರೀ. ನಾವು ಒಬ್ಬಕ್ಕನೇ ಮಾಡ್ಕೊಂಡೇನ್ರಿ ಅಷ್ಟು, ಎಲ್ಲಷ್ಟು ನಾನೇ ಮಾಡೇನಿ ರೀ. ಏನು 20 ಗುಂಟೆ ಅಂದ್ರೆ ಅರ್ಧ ಎಕರೆ ಅಷ್ಟು ನಾನೇ ಮಾಡೇನಿ ನೋಡ್ರಿ. ಹ್ಞೂ ರೀ, ನಾನೇ ಮಾಡೇನಿ. ಈಗ ನೋಡ್ರಿ, ಸಾವಯವ ಕೃಷಿ ನಿಮ್ಮ ಮನೆಯವರು ಸಾವಯವ ಕೃಷಿ ಮಾಡಾಕತ್ತಾರೆ, ಏನು ಅನಿಸ್ತದೆ ನಿಮಗೆ ಸಾವಯವ ಕೃಷಿ ಅಂದ್ರೆ ಏನು, ಯಾವ ರೀತಿ ಸಾವಯವ ಕೃಷಿ ಮಾಡಾಕತ್ತೀರಿ ನೀವು? ನಾವು ನೋಡ್ರಿ, ಇದು ಹಾಕಳ ಗುಚ್ಚಿ ಎಂಡಿಲಿಂದ ಮಾಡಾಕತ್ತಾರಲ್ರಿ. ಅದ್ರಲ್ಲಿಂದ ನಮ್ಗೆ ಈಗ ಆರೋಗ್ಯಕ್ಕೂ ಒಳ್ಳೇದ್ರಿ. ಈಗ ಏನ ಕೆಲಸ ಮಾಡ್ಬೇಕಾದ್ರೆ ಅದು ಔಷಧ ಮೇಯ್ಗತ್ತು ದವಾಖಾನೆಗೆ ಹೋಗ್ಬೇಕಾದ ಅಂತಾರೆ. ಇದ್ರಲ್ಲಿಂದ ಏನು ಆಗ್ತಾ ಇಲ್ರಿ ನಮ್ಗೆ. ಆರಾಮ್ನೂ ಇವಿ, ಅದು ಮಾಡಿದ್ದು ಲಾಭನೂ ಸಿಗ್ಲಾಕತ್ತೈತಿ ನಮ್ಗೆ. ಹಿಂಗಾಗಿ ನಾವು ಸಾವಯವ ಸಂಘಟ ನಮ್ಮ ಮನೆಯವ್ರ ಸಂಘಟ ನಾನು ಮಾಡ್ಲಾಕತ್ತೇನ್ರಿ. ಹಂಗೆ ಈಗ ಏನೇನು ಔಷಧಗಳನ್ನು ತಯಾರು ಮಾಡ್ತೀರಿ ಸಾವಯವ ಇದು ಕೃಷಿ ಅಂತಂದ್ರೆ? ಬೇಕಾಗ್ತವೆ, ಭೂಮಿಗೆ ಹಾಕಬೇಕು, ಬೆಳೆಗೆ ಹೊಡೆಯಾಕಬೇಕು. ಏನಾರ ರೋಗ ಬಂತು, ಕೀಟ ಬಂತು ಅಂದ್ರೆ ಏನೇನು ತಯಾರು ಮಾಡ್ಕೋತೀರಿ ನೀವೆಲ್ಲ ಮನೆಯಲ್ಲಿ? ನಾವು ನೋಡ್ರಿ, ಭೂಮಿಗೆ ಹಾಕ್ಲಕ್ಕ ಜೀವಾಮೃತ ಮಾಡ್ತೀವಿ ರೀ. ಮೇಲೆ ಸಿಂಪರಣೆ ಮಾಡ್ಲಕ್ಕ ಅಗ್ನಿ ಕಷಾಯ ಮಾಡ್ತೀವಿ ರೀ. ಗೊಬ್ಬರ ತಪ್ಪಲ ಅಂತ ಸಿಗ್ತದ್ರಿ, ಅದು ಸಿಂಪರಣೆ ಮಾಡ್ಲಿಕ್ಕೆ ಮಾಡ್ತೀವಿ ರೀ. ಮತ್ತು ಪಂಚಗವ್ಯ ಅಂತೇಳಿ ಅದನ್ನು ಸಿಂಪರಣೆ ಮಾಡ್ಲಿಕ್ಕೆ ಮಾಡ್ತೀವಿ ರೀ. ಹಿಂಗೆ ಇನ್ನು ಯಾವನ ಇದು ಸೊಂಟಿಲಿಂದ ಮಾಡ್ತೀವಿ ರೀ. ಒಂದು ಸೊಂಟಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಅದೇ ಕುಟ್ಟಿ ಬಿಸಿ ನೀರಾಗ ನೆನೆ ಇಡ್ತೀವಿ ರೀ. ನೆನೆಯಿಟ್ಟು ಒಂದು 6 ತಾಸು ಬಿಡ್ತೀವಿ ರೀ ಅದನ್ನು. ಅದೆಲ್ಲ ಸೋಸ್ಕೊಡ್ತೀನಿ ರೀ, ಅವ್ರು ಸಿಂಪರಣೆ ಮಾಡ್ತಾರೆ, ನಾನು ನೀರು ಹಾಕ್ತೇನೆ ರೀ ಅದಕ್ಕೆ. ಈಗ ಅಗ್ನಿ ಕಷಾಯ ಅಂತಂದ್ರಲ್ಲ, ಅಗ್ನಿ ಕಷಾಯ ಅಂತಂದ್ರೆ ಏನದು, ಹೇಗೆ ಮಾಡ್ತೀರಿ ಅದು? ನೋಡಿರಿ, 1 ಕಿಲೋ ಮೆಣಸಿನ್ಕಾಯಿ ತೊಗೋತೀವಿ ರೀ, 1 ಕಿಲೋ ಬೆಳ್ಳುಳ್ಳಿ ತೊಗೋತೀವಿ ರೀ, ಅದಕ್ಕೆ 1 ಕಿಲೋ ತಂಬಾಕ್ ತೊಗೋತೀವಿ ರೀ, 5 ಕಿಲೋ ಇದು ಬೇನೆ ತಪ್ಪಲ ತೊಗೋತೀವಿ ರೀ. ಹಾಂ ರೀ, ಅದು ಬೇವಿನ ತಪ್ಪಲ ಸಣ್ಣಕ್ಕೆ ಕುಟ್ತೀವಿ ರೀ. ಕುಟ್ಟಿ ಅದನ್ನು ಹುಚ್ಚಿ ಕಾಸ್ಲಾಕ್ ಇಡ್ತೀವಿ ರೀ. 10 ಲೀಟ್ರ್ 20 ಲೀಟ್ರ್ ನಮ್ಗೆ ಎಷ್ಟು ಬೇಕಾಗ್ತದೆ, ಹುಚ್ಚಿ ಎಷ್ಟು ಇರ್ತವೆ ಅದ್ರ ಅಂದಾಜಿನ ಮೇಲೆ ಕೂಸ್ಲಾಕ್ ಇಡ್ತೀವಿ ರೀ ಅದನ್ನು. ಅದು ಒಂದು ಒಂದಾಗಿ ಹಾಕ್ತೀವಿ ರೀ. ಹಿಂದಗಡೆಗೆ ಲಾಸ್ಟಿಗೆ ಅದು ತಂಬಾಕು ಹಾಕ್ತೀವಿ ರೀ. ಹಾಕಿ ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಡ್ತೀವಿ ರೀ. ಅದೆಲ್ಲ ಕುದ್ದುಗಳೇ ಸ್ಮೆಲ್ ಬರ್ಲಿಕ್ಕೆ ಚಾಲು ಆಗ್ತದೆ ರೀ. ಅವಾಗ ನೋಡಿ ಅದನ್ನು ಬೆಂಕಿ ಎಲ್ಲ ಆರಿಸಿ ಕಿಚನ್ ಮೇಲೆ ಬಿಟ್ಬಿಡ್ತೀವಿ ರೀ. ಅದು ಒಂದು ದಿವಸ ಕಿಚನ್ ಮೇಲೆ ಬಿಟ್ಟು ಅದೆಲ್ಲ ಕಿಚ್ಚ ಆರಿದ್ರೆ ಒಳಗೆ ತಂದು ಇಟ್ಕೋತೀವಿ ರೀ 3 ದಿವಸ. ಅದು ಅದರಿಂದ ತೆಳ್ಳನ್ನು ಬಟ್ಟೆ ತೊಗೊಂಡು ಸೋಸಿ ತಯಾರು ಮಾಡಿ ಇಟ್ಕೋತೀವಿ ರೀ. ಅದು 6 ತಿಂಗಳು ಬರ್ತದೆ. ಅದನ್ನು ಸಿಂಪರಣೆ ಮಾಡ್ತೀರಿ? ಎಷ್ಟೆಷ್ಟು ಹಾಕೊಂಡು ಸಿಂಪರಣೆ ಮಾಡ್ಬೇಕದನ್ನು? ಅವರು ಗಂಡು ಮಕ್ಳು ಹಾಕ್ತಾರೆ ಅದ್ರನ್ನ ನೀರು. ಹ್ಞೂ, ನಾವು ಮಾಡೋ ಕೆಲಸ ನಾವು ಮಾಡೋ ಕೆಲಸ ನಮ್ದ್ರೆ. ಹ್ಞೂ ರೀ, ಈಗ ಅಗ್ನಿಯಸ್ತ್ರ ಆಯಿತು, ಜೊತೆಗೆ ಜೀವಾಮೃತ, ಆಮೇಲೆ ಪಂಚಗವ್ಯ ಮಾಡ್ತೀರಿ, ಆಮೇಲೆ ಸಗಣಿ. ಈಗ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಕಡ್ಡಾಯವಾಗಿ ಆಕಳು ಇರ್ಬೇಕಂತಾರೆ ನಿಮ್ದು? ಇರ್ಬೇಕ್ರಿ, ನಮ್ಮಲ್ಲಿ ಅದಾವ್ರಿ 2-3 ಆಕಳು ಅದಾವ ರೀ. ಒಂದು ಎಮ್ಮೆ ಆದ್ರಿ, ಎಮ್ಮೆದೇನು ಬಳಸಲ್ರಿ ನಾವು, ಆಕಳದ್ದೇ ಜಾಸ್ತಿ ಬಳಸ್ತೀವಿ ರೀ. ಆಕಳು ಹಾಲು ಕುಡಿಲಕ್ಕೂ ಬರ್ತದ, ಅದು ಮತ್ತು ಪಂಚಗವಿ ಮಾಡ್ಲಾಕ ಹಾಲು ಬೇಕಲ್ರಿ, ಹಾಲು ಮೊಸರು ತುಪ್ಪ ಅದರಲ್ಲೇನೆ ಮಾಡ್ಕೋತೀವಿ ರೀ ನಾವು. ಹ್ಞೂ ರೀ, ಅಂದ್ರೆ ಕಡ್ಡಾಯವಾಗಿ ಆಕಳುಗಳು ಇರ್ಬೇಕು ಮನ್ಯಾಗ? ಇರ್ಬೇಕು ರೀ, ಇರು. ಹಾ, ಜವಾರಿ ಆಕಳೇನೆ ಅದಾವ್ರಿ ನಮ್ಮಲ್ಲಿ. ಇಲ್ಲ ಇಲ್ರಿ. ಹ್ಞೂ ರೀ, ಏನು ಅನಿಸ್ತದ್ರಿ ಗಿರಿಜಾ ಅವರೇ, ನೀವು ಕೃಷಿ ಮಾಡ್ತಾ ಇದ್ರಿ, ಸಾವಯವ ಕೃಷಿ ಮಾಡಾಕತ್ತಿದ ಮೇಲೆ ನೀವು ಹೇಳಿದ್ರಿ ಈಗ ಉಳ್ಳಾಗಡ್ಡಿ ನೋಡ್ರಿ, 1/2 ಎಕರೆ ಉಳ್ಳಾಗಡ್ಡಿ ನಾನಾ ಮಾಡೀನಿ, ಎಲ್ಲ ನಾನಾ ಕಳೆ ತೆಗ್ದಿನಿ ನಾನಂದ್ರೆ, ಬದಲಾವಣೆ ಏನು ಗಮನಿಸ್ತಾ ಇದ್ರಿ ನೀವು? ಹೊರಗೆ ರಾಸಾಯನಿಕ ಹಾಕಿ ಮಾರ್ಕೆಟಿಂದ ತಂದಂಥ ಕಾಯಿಪಲ್ಯಕ್ಕೂ ನೀವು ಉಳ್ಳಾಗಡ್ಡಿ ಬೆಳೆದಿದ್ದಿರ್ಬೋದು, ಮನೆಯಲ್ಲಿ ಯಾವುದೋ ಒಂದು ತರಕಾರಿ ಬೆಳೆದಿದ್ದಿರ್ಬೋದು, ಅದಕ್ಕೆ ಇದಕ್ಕೆ ನೋಡಿದ್ರೆ ಏನು ಅನ್ಸಕತ್ತೈತಿ ನಿಮ್ಗೆ? ನಮ್ಮ ತರಕಾರಿ ನೋಡಿದ್ರೆ ನಮಗೆ ರುಚಿ ಅನಿಸ್ತದೆ ರೀ, ಅದು ತರಕಾರಿ ನಮ್ಗೆ ಹೋಗೋವಲ್ರಿ, ಯಾಕಂದ್ರೆ ಈಗ 4 ವರ್ಷದಿಂದ ಮಾಡ್ಲಕತ್ತೀವಲ್ರಿ ಅದನ್ನು. ಅದು ಬಿರುಸು ಅನಿಸ್ತದೆ ರೀ, ಇದು ಮೃದು ಅನಿಸ್ತದೆ, ಅದಕ್ಕಾಗಿ ಅದು ಇದನ್ನೇ ಸಿಂಪರಣೆ ಮಾಡಿದ್ರೆ ಇದು ಊಟಕ್ಕೂ ಚಲೋ, ಮತ್ತೆ ಯಾಕೆ ತರ್ಲಕ್ಕೆ ಹೋದಂತ ನನ್ನ ಮನೆಗೆ ಏನು ಬೇಕಾಗ್ತದೆ ರೀ ಅದೆಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪ ನಾವು ಊಟಕ್ಕೆ ಮಾಡ್ಕೋತೀವಿ. ಹಾಂ, ನಾನೇ ಬೆಳ್ಕೋತೀನಿ ರೀ ಮನೆ. ಏನೇನು ನಿಮ್ಮ ಮನೆಗೆ ಏನೇನು ಕಾಯಿಪಲ್ಲೆ ಹಾಕೋತೀರಿ ಅಲ್ಲ? ನಾವು ಸೌತೆಕಾಯಿ ಹಾಕೋತೀವಿ ರೀ, ಬೆಂಡೆಕಾಯಿ ಹಾಕೋತೀವಿ ರೀ, ತಮಾಟಿ ಹಾಕೋತೀವಿ ರೀ, ಬದ್ನೆಕಾಯಿ ಒಂದು ಹಾಕಲ್ಲ ರೀ ನಾನು, ಅದು ಬದ್ನೆಕಾಯಿ ತಿನ್ನಲ್ಲ ನಾವು, ಹಾಕಲ್ಲ ಅಷ್ಟೇ. ಮೆಣಸಿನ್ಕಾಯಿ, ಮೆಂತ್ಯ ಪಲ್ಯ, ಕೊತ್ತಂಬರಿ, ರಾಜಗಿರಿ ಎಲ್ಲ ಹಾಕೋತೀನಿ ರೀ, ಸ್ವಲ್ಪ ಸ್ವಲ್ಪ ರೀ ಅಂದ್ರೆ. ಅಂದ್ರೆ ಹೊರಗಡೆಯಿಂದ ಕಾಯಿಪಲ್ಲೆ ತರಕ್ಕೆ ಹೋಗೋದಿಲ್ಲ? ಇಲ್ಲ, ತರಲ್ಲ ರೀ ನಾವು, ತರಲ್ಲ. ಹ್ಞೂ, ಅಂದ್ರೆ ಕಾಯಿಪಲ್ಲೆಯಿಂದನೂ ಸುಮಾರು ದುಡ್ಡು ಉಳಿಸಾಕತ್ತೀರಿ ನೀವು ಮನೆಗೆ? ಉಳಿಸ್ಲಾಕತ್ತೀರಿ ನೋಡ್ರಿ. ಈಗ ಮುಖ್ಯವಾಗಿ ತಾವು ಮನೆ ಕೆಲಸನೂ ಮಾಡಬೇಕು, ಹೊಲದ ಕೆಲಸನೂ ಮಾಡಬೇಕು, ಹೇಗೆ ನಿಭಾಯಿಸ್ಕೊಂಡು ಹೊಂಟೀರಿ? ಮನೆ ಕೆಲಸ ಮಾಡ್ತೀವಿ ರೀ, ಒಂದು ಸ್ವಲ್ಪ ಬೇಗ ಎದ್ದೇಳ್ಬೇಕು ರೀ, 5:00 4:00 ಹಂಗೆ ಕೆಲಸ, ಹೊಲ್ದಾಗ ಕೆಲಸ ಹೆಂಗೆ ಇರ್ತೋ ಹಂಗೆ ಎದ್ದೇಳ್ತೀವಿ ರೀ. ಮುಂಜಾನೆ ಕೆಲಸ ಮಾಡ್ಕೊಂಡು ಹೊಲ್ದಾಗ ಹೋಗ್ತೀವಿ ರೀ, ಮಧ್ಯಾಹ್ನ ಬಂದು ಅಡುಗೆ ಮಾಡ್ಕೊಂಡು ಉಣ್ತೀವಿ ರೀ. ತ್ರಾಸು ಆಗ್ತದೆ ರೀ, ಅಂದ್ರೆ ಖುಷಿ ನೆಮ್ಮದಿ ಸದೆ ಅದು ತ್ರಾಸು ಅನಿಸವಲ್ದು ನನಗೆ. ಹ್ಞೂ ರೀ, ಖುಷಿಯಿಂದ ಮಾಡ್ಬೇಕು, ಇಷ್ಟಪಟ್ಟು ಮಾಡ್ಬೇಕು, ಕಷ್ಟಪಟ್ಟು ಮಾಡ್ಬೇಕು. ಹಾಂ, ಇಷ್ಟಪಟ್ಟು ಮಾಡ್ಲಕತ್ತೀನಿ ರೀ, ಕಷ್ಟಪಟ್ಟು ಮಾಡ್ಲಕತ್ತಿಲ್ಲ ನಾನು. ಹ್ಞೂ ರೀ, ಮತ್ತೆ ಸಾಯಂಕಾಲ ಹೊತ್ತಿನಾಗ ಬಿಸಿಲು ಹೋದ್ಮೇಲೆ ಮತ್ತೆ ಹೊಲ್ದಾಗೆಲ್ಲ ಕೆಲಸ? ಹಾಂ, ಹೋಗ್ತೀನಿ ರೀ, ಹಂಗೆ ಕೆಲಸ ಇದ್ರೆ ಮಧ್ಯಾಹ್ನ 1 ತಾಸು ಅಷ್ಟೇ ಮನೆಯಾಗ ಬರ್ತೇನೆ ರೀ, ಇಲ್ಲಾಂದ್ರೆ ಅಲ್ಲೇ ಇದ್ಬಿಡ್ತೇನೆ ರೀ ಹೊಲ್ದಾಗೆ. ಈಗ ನೋಡ್ರಿ, ಆಕಳ ಅದಾವ, ಎಮ್ಮೆ ಅದಾವ, ಮತ್ತೆ ಅದ್ರದ್ದು ನೋಡ್ಕೋಬೇಕಾಗತ್ತೆ, ಹೇಗೆ ಮತ್ತೆ ನೀವೇ ಅದನ್ನು ಮಾಡ್ತೀರ ಅಥವಾ ಬೇರೆ ಆಳುಗಳು ಇಟ್ಕೊಂಡಿರಿ? ಇಲ್ರಿ, ಆಳು ಇಟ್ಕೊಂಡಿಲ್ರಿ, ಅವು ಏನು ಮೇವಿದ್ದಲ್ಲಿ ಕಟ್ತೀವಿ ರೀ, ಸಾಯಂಕಾಲ ಮೇವು ಕೊಯ್ದು ಹಾಕ್ತೀವಿ ರೀ, ರಾತ್ರಿ ಅದೇನು ಹುಲ್ಲು ಇದು ಸೊಪ್ಪೆ ಆದ್ರಿ ಅದನ್ನೆಲ್ಲ ಕಟ್ ಮಾಡಿ ಹಾಕ್ತೀವಿ ರೀ, ಏನು ತ್ರಾಸು ಅನಿಸಲ್ಲ ರೀ, 2 ಟೈಮ್ ಹೋಗಿ ನೀರು ಕುಡಿಸಿ ಬರ್ತೀವಿ ರೀ ಅವಕ್ಕೆ. ಎಲ್ಲೆಲ್ಲಿ ನಮ್ದು ಹೊಲ ಖಾಲಿ ಅದ ಅಲ್ಲೆಲ್ಲಿ ಕಟ್ತೀವಿ ರೀ, ಅದು ಹೊಲಕ್ಕೆ ಗೊಬ್ಬರನ ಆಗ್ತದ, ಉಚ್ಚಿನೂ ಬೀಳ್ತದ, ಹಿಂಗಾಗಿ ನಾವು ಜಾಸ್ತಿ ನಮ್ಮ ಹೊಲ್ದಾಗ ಕಟ್ಕತ್ತೀವಿ, ಎಲ್ಲಿ ಮೇಸ್ಲಾಕ್ ಬಿಡಲ್ಲ ಅವ್ಕರ್ನ. ಹಾಂ, ಬಿಡಲ್ರಿ. ಮತ್ತು ಮೇವಿನ ವ್ಯವಸ್ಥೆ ಅದು ಏನು ಮಾಡ್ಕೋತೀರಿ? ಎಲ್ಲ ದನಗಳಿಗೆ ಏನಾದರೂ ಮೇವು ಸೊಪ್ಪೆ ಅದು ಬೇಕಾಗ್ತವೆ, ಹೆಂಗೆ ಮಾಡಿರಿ? ಹ್ಞೂ, ನಮ್ಮದೇ ಸೊಪ್ಪೆ ಬರ್ತದಲ್ರಿ, ಜೋಳ ಹಾಕಿವಿ ಈಗ, ಅದ್ರ ಸೊಪ್ಪೆ ಬರ್ತದೆ, ಅಷ್ಟು ಹುಲ್ಲು ಜಮಾ ಮಾಡಿ ಇಟ್ಕೋತೀವಿ, ಆಯ್ತು ತಂದು ಒತ್ತಟ್ಟು ಕೂಡ ಹಾಕೋತೀವಿ ರೀ, ಅದೇ ಸೊಪ್ಪೆ ಅದೇ ಹುಲ್ಲು ಹಾಕಿ ಮೇಯಿಸ್ತೀವಿ ರೀ. ಹಸಿ ಮೇವಿದ್ದಾಗ ಡೋಣಗಳೆಲ್ಲ ಕೊಯ್ದಿಡ್ತೀನಿ ರೀ ನಾನು, ನಮ್ಮ ಮನೆಯವ್ರು ತಂದು ಹಾಕ್ತಾರೆ ಅವ್ರು. ಹ್ಞೂ, ಈಗ ನೋಡ್ರಿ, ನಿಮಗೆ ಸಾವಯವ ಕೃಷಿ ಮಾಡಾಕತ್ತಿದ ಮೇಲೆ ನಿಮ್ಮ ಮನೆಯವರು ಸಾವಯವ ಕೃಷಿ ಮಾಡಾಕತ್ತಿದ್ರು, ಅವಾಗ ಏನಾದರೂ ನಿಮಗೆ ಒಳ್ಳೇದು ಅನಿಸ್ತೆ ಅಥವಾ ನೀವೇನಾದರೂ ಅವ್ರು ಸಜೆಸ್ಟ್ ಮಾಡಿದರೆ ಬ್ಯಾಡದೆಲ್ಲ ಮಾಡೋದು ಸುಮ್ಮನೆ ಯಾಕೆ ತ್ರಾಸು ತೊಗೋತೀರಿ ಅಂತಕ್ಕಂಥದ್ದು ಇಲ್ಲ ಮಾಡೋಣಂತೇಳಿ ನೀವು ಪ್ರೋತ್ಸಾಹ ಕೊಟ್ಟರೆ ಹೇಗೆ? ಇಲ್ಲರಿ, ಒಂದು ದಿವಸ ಹಿಂಗೆ ಮೊಬೈಲ್ ನೋಡಾಕತ್ತಿದ್ದೇನೆ ರೀ, ಅದು ನೋಡಿ ನನಗೆ ಇಂಟ್ರೆಸ್ಟ್ ಬಂತು ಮಾಡಬೇಕಂತ, ನಮ್ಮ ಮನೆಯವ್ರಿಗೆ ಕೇಳಿದೆ ಹಿಂಗೆ ಮಾಡಮೇನಂತ, ಆದರೆ ಆಯ್ತು ಮಾಡಮಂದರಿ ಅವರು. ಹಂಗೆ ಅದನ್ನು ನಾನೇ ಜಾಸ್ತಿ ಒತ್ತಾಯ ಮಾಡಿ ಮಾಡಾಕತ್ತಿದ್ರಿ ರೀ, ನಮ್ಮ ಮನೆಯವ್ರು ನಮ್ಮ ಸಂಗಡ ಮಾಡಾಕತ್ತಿದ್ರು, ನಮಗೂ ಖುಷಿ ಆಗಲಕತ್ತೆ ಹಂಗೆ ಮಾಡಾಕತ್ತಿರಿ. ನೀವೇ ಅವ್ರಿಗೆ ಒಂಥರ ಮೋಟಿವೇಶನ್ ಮಾಡಿದ್ರು? ಹಾಂ, ಮಾಡೇನಿ ಮಾಡೇನಿ, ಹ್ಞೂ ಮಾಡೇನಿ ನೋಡ್ರಿ ಮಾಡೇನಿ. ಅಂದ್ರೆ ನಿಮಗೆ ಅದನ್ನೆಲ್ಲ ನೋಡಿ ಆಸಕ್ತಿ ಬಂತು? ಹಾಂ, ಆಸಕ್ತಿ ಬಂದದ್ರಿ, ಅದು ಬುಕ್ಕ ತರಿಸಿನಿ ರೀ, ಆ ಬುಕ್ಕ ನೋಡ್ತೀನಿ, ಅದು ಯಾವ್ಯಾವಾಗ ಏನೇನು ಮಾಡ್ಬೇಕು ಅದು ನೋಡ್ಗೇಸಿಂದ ಮಾಡ್ಕೊಂತ ಹೊಂಟಿವಿ ರೀ ನಾವು. ಈಗ ಯಾವುದೇ ಒಂದು ಬೆಳೆಯನ್ನು ಹಾಕುವಾಗ ನೋಡ್ರಿ, ಕಲ್ಲಂಗಡಿ ಹಾಕಿರಿ, ಕಲ್ಲಂಗಡಿ ಹಾಕುವಾಗ ಏನಾದರೂ ಬೆಳೆ ಹೊಸ ಬೆಳೆಗೆ ಹೋಗುವ ಹೊತ್ತಿನಾಗ ಏನಾದರೂ ಇಬ್ಬರು ಕುಂತು ಚರ್ಚೆ ಮಾಡ್ತಿರೋ ಅಥವಾ ಏನು ನೀವು ಸಜೆಸ್ಟ್ ಮಾಡಿದ ಅವ್ರು ಹಾಕ್ತಾರೋ ಅಥವಾ ಅವರ ಸಜೆಸ್ಟ್ ಮಾಡಿದಕ್ಕೆ ನೀವು ಎಸ್ ಅಂತೀರೋ, ಹೆಂಗೆ ಡಿಸಿಷನ್ ತೊಗೋತೀರಿ ಇಬ್ಬರು ಕೂಡಿ? ಇಲ್ಲರಿ, ನಮ್ಮ 2 ಮಕ್ಕಳು, ನಾವು ಇಬ್ಬರು ಕೂಡಿ 4 ಮಂದಿ ಕೂಡಿ ಮಾತಾಡ್ಕೊಂಡಿವಿ ರೀ, ಇದು ಮಾಡಿದ್ದಿಲ್ಲರಿ ನಾವು, ಅಂದ ಮೊದಲು ಸಜ್ಜಿ ಮಾಡ್ಬೇಕಂತ ಮಾಡಿದ್ದೀವಿ ರೀ. ಅಂದರೆ ಸಜ್ಜಿ ಆದ್ರೆ ಹೊಲ ಸತ್ತು ಕಳಿತದ ಅಂದರಿ, ಇಷ್ಟೆಲ್ಲ ಗೊಬ್ಬರ ದನಗಳು ತರಬಿ ಗೊಬ್ಬರ ಹಾಕಿ ಹೊಲಕ್ಕೆ, ಸತ್ತು ಕಳ್ಕೋದು ಬೇಡ, ಲಾಭ ಆಗಲಿ ಲಾಸ್ ಆಗಲಿ ಕಲ್ಲಂಗಡಿ ಹಾಕಮ್ಮಂತ ಮಾತಾಡ್ಕೊಂಡಿವಿ ರೀ. ಆಮೇಲೆ ಎಲ್ಲರೂ ಹ್ಞೂ ಅಂದಿವಿ, ಅವಾಗ ನಮ್ಮ ಮನೆಯವರು ಕಲ್ಲಂಗಡಿ ಹಾಕ್ಲಕ್ಕ ಟ್ರೈ ಮಾಡಿದ್ರು. ಎಲ್ಲರೂ ಒಪ್ಪಿಗೆ ಮೇರೆಗೆ ಒಂದು ಬೆಳೆಗೆ ಹೋಗ್ಬಿಡ್ತೀವಿ. ಹ್ಞೂ, ಎಲ್ಲರೂ ಒಪ್ಪಿಗೆ ಮೇಲೆ ಮಾಡ್ತೀವ್ರಿ. ಅಂದ್ರೆ ಹೊಸ ಬೆಳೆಗೆ ಹೋಗುವಾಗ ಈಗ ಹಳೆ ಬೆಳೆ ಉಳಿದು ಎಲ್ಲ ಮಾಮೂಲಾಗಿ ಹಾಕ್ಬೇಕಾಗ? ಮಾಮೂಲಾಗಿ ಹಾಕ್ತಾರೆ ಅವರು. ಅಂದ್ರೆ ನನ್ನ ಮನಸ್ಸಿಗೆ ಇದು ಬೇಡ ನಂಗಾಯ್ತ ಬೇಡ ಮತ್ತೊಂದು ಹಾಕಮಂತೀವ್ರಿ. ಒಂದು ಸ್ವಲ್ಪ ಎದಕ್ಕೆ ಲಾಭ ಜಾಸ್ತಿ ಕಾಣ್ತಾ ಅದಕ್ಕೆ ಹೋಗ್ಬೇಕನ್ನೋದು, ಯಾಕಂದ್ರೆ ಮಕ್ಕಳು ಸಾಲಿ ಅದಲ್ಲ, ಅದಕ್ಕೆಲ್ಲ ಟ್ರೈ ಮಾಡಿ ನೋಡ್ಬೇಕಾಗ್ತ ಅಷ್ಟು ಮಂದಿ ಮಾತಾಡ್ಕೊಂಡು ಲಾಸ್ ಆಗ್ಲಾರ್ದಂಗೆ ಹೋಗ್ಬೇಕಂತ ಮಾಡ್ಕೊಂಡು ಹೊಂಟಿವ್ರಿ. ಮಕ್ಕಳಿಗೆ ಏನು ಓದಿಸ್ತಾ ಇದ್ದೀರಮ್ಮ, ಏನು ಶಾಲೆ ಕಲಿಸ್ತಾ ಇದ್ರಿ ಮಕ್ಕಳಿಗೆ? ಹೇಗೆ ಅವ್ರಿಗೂ ಕೃಷಿ ಜ್ಞಾನನೂ ಭಾಳ ಮುಖ್ಯ, ಯಾಕಂದ್ರೆ ಮಣಿತನ ಉದ್ಯೋಗ ಒಕ್ಕಲ್ತನ, ಅವ್ರಿಗೂ ಕೃಷಿ ಬಗ್ಗೆ ಮಾಹಿತಿ ಇರಬೇಕು. ಹೇಗೆ ಬೆಳೆಸ್ತಾ ಇದ್ರಿ ಮಕ್ಕಳನ್ನೆಲ್ಲ? ಮಕ್ಕಳು ನೋಡ್ರಿ, ಸೂಟಿಯಾಗಿ ಬಂದು ಅಂದ್ರೆ ಅವು ನಾವು ಏನು ಕೆಲಸ ಮಾಡ್ತೀವಿ ಅವರು ಮಾಡ್ತಾರೆ. ಒಬ್ಬವ ಸಿವಿಲ್ ಇಂಜಿನಿಯರ್ ನೌಕರಿ ಮಾಡಕತ್ತಾನ್ರಿ ಬೆಂಗಳೂರಿಗೆ, ಈಗ ಲಾಕ್ಡೌನ್ದಾಗ ಬಂದಿದ್ದನ್ರಿ. ಅವನು ಎಲ್ಲ ಟ್ಯಾಕ್ಟ್ರಿ ಓಡಿಸ್ತಾನ್ರಿ, ಗದ್ದೆಗಳು ಹೊಡಿತಾನ, ಇವ್ ದನಗಳು ಕಾಯ್ತಾನ, ದನಗಳಿಗೆ ಮೇವು ಹಾಕ್ತಾನ, ಎಲ್ಲ ಮಾಡ್ತಾನ್ರಿ. ಒಬ್ಬ ಒಕ್ಕಲತ್ ಕಲೀಲಕತ್ತಾನ್ರಿ ಬೆಳಗಾವ್ದಾಗ. ಅವನು ಬಂದಂದ್ರೆ ಅವನು ಎಲ್ಲ ಕೆಲಸ ಮಾಡ್ತಾನ್ರಿ ನಮ್ಮ ಸಂಗಟ. ಅವ್ರು ಬಂದರೆ ನಮ್ಗೆ ಒಂದು ಸ್ವಲ್ಪ ಬಿಡು ಆಗ್ತದೆ ಗಂಡ ಹೆಡ್ತಿಗೆ. ಮಾಡ್ತಾರೆ ಮಾಡ್ತಾರೆ ಅವರು. ಹ್ಞೂ, ಅವ್ರೇನು ಒಲ್ಲೆನಲ್ರಿ, ಅವ್ರು ಮಾಡ್ತಾರ್ರಿ. ಅಂದರೆ ಅವ್ರಿಗೂ ಆಸಕ್ತಿ ಇದೆ ಒಕ್ಕಲ್ತನದ? ಅದಾದ್ರೆ ಆಸಕ್ತಿ ಆದ್ರಿ, ಹೊಲ ಮನೆ ಉಳಿಸ್ಬೇಕನ್ನೋದು ಒಂದು ಮನುಷ್ಯನಿಗೆ. ಹಾ, ಇಲ್ಲ ನಾವು ಬಿಟ್ಟಿವಿ ಅಂದ್ರೆ ಇನ್ನ ಎಲ್ಲರೂ ಬಿಡ್ತಾರಂತ ನಾವು ಮಕ್ಕಳಿಗೆ ಶಾಲೆ ಕಲಿಸಿವ್ರಿ ಅಂದ್ರೆ ಅವರು ಮಾಡ್ತಾರೆ, ಬೇಸರ ಮಾಡ್ಕೋಲ್ಲ. ಈಗ ಹೇಗೆ ಅನಿಸ್ತದೆ ನಿಮಗೆ ಸಾವಯವ ಕೃಷಿ ಮಾಡಾಕತ್ತಿದ ಮೇಲೆ ಉಳಿತಾಯ ಆಗ್ತಾ ಇದೆಯಾ ಹಣದಲ್ಲಿ, ಅಥವಾ ಖರ್ಚು ಸಾವಯವ ಕೃಷಿಯಿಂದ ಜಾಸ್ತಿ ಆಗಾಕತ್ತೈತೆ ಅಂತೀರಿ? ಹೇಗೆ ಖರ್ಚು ಜಾಸ್ತಿ ಇಲ್ರಿ, ಉಳಿತಾಯ ಆಗ್ತದ. ಇದು ಬೀಜ ಗೊಬ್ಬರ ಅಂತರು ತಗೊಳ್ಳೋದೇ ಇಲ್ಲ ಅಂದಾಗ ಮತ್ತದು ಉಳಿತಾಯ ಗೊಬ್ಬರಲಿಂದ ಉಳಿತಾಯ ಆಗ್ಲಾಕತ್ತದ್ರಿ ನಮ್ಗೆ. ಬೀಜದ ಅಷ್ಟೇ ಖರ್ಚು ಅಲ್ರಿ ನಮ್ಗೆ. ಉಳಿದದ್ದು ಎಣ್ಣೆ ಗೊಬ್ಬರ ಎಲ್ಲ ನೀವೇ ತಯಾರು ಮಾಡ್ಕೊಂಡು ಬಳಸ್ತಾ ಇದ್ರಿ? ನಾವೇ ತಯಾರು ಮಾಡಿ ಬಳಸ್ತೇವ್ರಿ, ಅದರದ್ದೇ ಒಂದು ಸ್ವಲ್ಪ ಲಾಭ ಆಗ್ಲಾಕತ್ತದ್ರಿ ನಮ್ಗೆ. ಈಗ ನೋಡ್ರಿ, ಭಾಳಷ್ಟು ಮಂದಿ ಗೃಹಿಣಿಯರು, ಭಾಳಷ್ಟು ಭೂಮಿ ಇರ್ತದೆ, ಎಲ್ಲ ಅನುಕೂಲತೆಗಳು ಇರ್ತವೆ, ಆದರೆ ಆಸಕ್ತಿ ತಗೊಳ್ಳಲ್ಲ. ಒಕ್ಕಲ್ತನ ಏನು ಒಕ್ಕಲ್ತನ, ಎಲ್ಲ ಲಾಸ್ ಅದ ಬಿಡು, ಏನು ಒಕ್ಕಲ್ತನ ಮಾಡೋದು, ಯಾರಿಗೆ ಲೀಸ್ ಕೊಟ್ಟು ಏನೇನೋ ಮಾಡಿ ಮಾಡ್ತಿರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ನೋಡ್ರಿ, ಒಂದ್ಸಲ ಲಾಭ ಆಗ್ತದೆ, ಒಂದ್ಸಲ ಲಾಸ್ ಆಗ್ತದ್ರಿ. ಲಾಸ್ ಆಗ್ಯದಂತ ಬಿಡಬಾರ್ದ್ರಿ. ಈ ವರ್ಷ ನಮ್ದೆಲ್ಲ ಮಳೆ ಬಂದು ಕವಳಿ ಎಲ್ಲ ಹರ್ಕೊಂಡೋಯ್ತು, ಎಲ್ಲ ಅತ್ತೆ ಎಲ್ಲ ಮಾಡಿದೆ. ಈಗ ಕಲ್ಲಂಗಡಿ ಹಾಕಿಸೋಣ, ಬ್ಯಾಸಿಗೆನ ತಕೋಬೇಕಂತ ಈಗ ಹಾಕಿವ್ರಿ. ಅದು ಮಾಡೋಟ್ ಮಾಡೋದ್ರಿ, ಅದು ಮುಂದೆ ದೇವ್ರ ಕಡೆ ಮಾತ್ರ. ನಾವು ನಿಷ್ಠೆಯಿಂದ ಕಷ್ಟಪಟ್ಟು ಮಾಡ್ಬೇಕು ಮಾಡ್ಬೇಕ್ರಿ. ಭೂಮಿಗೆ ದುಡಿದ್ರೆ ಫೇಲ್ ಆಗಲ್ರಿ, ಏನು ಒಂದ್ಸಲ ಹೋಗ್ತದ ಮತ್ತೆ ಬರ್ತದ್ರಿ. ಮತ್ತೇನು ಸುಧಾರಣೆಗಳನ್ನ ಮಾಡ್ಕೋಬೇಕಂತಿದೆ ನಿಮಗೆ? ಒಬ್ಬ ಗೃಹಿಣಿಯಾಗಿ ಕೃಷಿಯಲ್ಲಿ ಆಸಕ್ತಿಯನ್ನು ತೋರಿಸ್ತಿದ್ರೆ, ನೀವು ಕಾಯಿಪಲ್ಲೆ ಸ್ವಂತ ಬೆಳೆಯಾಕತ್ತೀರಿ, ಮನೆಯಲ್ಲಿ ಕೆಲಸಗಳು ಮಾಡ್ಕೊಂಡು, ಹೊಲದ ಕೆಲಸ ಮಾಡ್ಕೊಂಡು, ಮತ್ತು ದನಗಳ ಸಾಗಾಣಿಕೆಯನ್ನು ಮಾಡಿ ಎಲ್ಲ ಮಾಡ್ಕೊಂಡು ಹೋಗೋದು ಅಂತಂದರೆ ಭಾಳ ಕಷ್ಟ ಅಂತ ಅನಿಸುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಕೊಂಡು ಬದಲಾವಣೆಯನ್ನು ಮಾಡ್ಬೇಕಂತ ವಿಚಾರದ ನಿಮಗೆ? ನಮ್ಗಿನ್ನ ಹೆಚ್ಚಿಗೆ ಮಾಡೋದಂದ್ರೆ ಇನ್ನ ಕುರಿ ಸಾಕೋಣೆ ಮಾಡ್ಬೇಕನ್ನೋದಾದ್ರಿ ನನ್ನ ತಲೆಯಾಗ. ಇನ್ನ ಕೋಳಿ ಮಾಡ್ಬೇಕನ್ನೋದಾದ್ರಿ, ಆದ್ರೆ ನಮ್ಮ ಮನೆಯವ್ರು ಒಪ್ಪವಲ್ರಿ ನನಗೆ. ಹ್ಮ್, ಅವ್ರು ಬೇಡ ಅನ್ನಕತ್ತರಿ. ನನಗಿನ್ನ ಹೆಚ್ಚಿಗೆ ಮಾಡ್ಬೇಕನ್ನ ಆಸೆ ಆದ್ ನೋಡ್ರಿ. ಊರ್ ಬಿಟ್ಟು ಹೊಲದಲ್ಲಿನ ಮನಿ ಮಾಡಿ ಇಟ್ಕೊಂಡಿರಿ, ಏನಸ್ ನಿಮ್ಗೆ ಹೊಲದಲ್ಲಿನ ಮನಿ ಮಾಡಿ ಇಟ್ಕೊಂಡ್ರೆ ಹೇಗೆ ಆಗ್ತಾ ಇದೆ ನಿಮ್ ಬದಲಾವಣೆಗಳು? ನನಗೆ ಹೊಲ್ದಾಗ ಇರೋದೇ ಚಲೋ ಅನ್ಸೆ, ಹೊಲ್ದಾಗ ಏನ್ರಿ, ನಾನು ಊರಾಗ ಹೋಗಿ ಈಗ ಎಲ್ಲ ಮನಿ ಕಟ್ಬೇಕ್ರಿ. ಅಂದ್ರೆ ನಾವು ಹೋದ್ರೆ ಇಲ್ಲಿಗೆ ಬರ್ಲಕ್ಕಾಗಲ್ಲ, ಇಲ್ಲೇ ಇದ್ರೆ ಒಂದು ಸ್ವಲ್ಪ ಸಹಾಯನ ಆಗ್ತದ ಅವ್ರಿಗೆ, ಹೊಲನು ಇದು ಇರ್ತದಂತ ನಾ ಹೊಲ್ದಾಗ ಇರ್ಬೇಕಂತ ಆಸೆ ಅದ ನೋಡ್ರಿ ನನಗೆ. ಯಾವಾಗಾದ್ರೂ ನಿಮ್ಮ ಮನೆಯವ್ರ ಜೊತೆ, ನೀವು ಒಕ್ಕಲ್ತನದ ಕೆಲಸದ ಜೊತೆ ವಾದ ವಿವಾದಗಳು, ಇಲ್ಲ ಅದನ್ನ ಬ್ಯಾಡ ಅಂತಂದೆ ನೀವು ಹಾಕಿದ್ರಿ, ಇಲ್ಲ ನೀ ಹಾಕಿದ್ ನೀ ಹೇಳಿದೆ ಅದಕ್ಕೆ ಸಲಹೆ ಹಾಕಿದೆ, ಲಾಸ್ ಆತ್ ನೋಡು ನಿನ್ ಮಾತು ಕೇಳಿದೆ ಅಂತಕ್ಕಂಥ ವಾದ ವಿವಾದಗಳು ಆಗ್ತಾವೆ ಯಾವಾಗಾರು? ಇಲ್ಲ ಇಲ್ರಿ, ಅದು ಮಾತ್ರ ವಾದ ಮಾಡಲ್ರಿ. ಯಾಕಂದ್ರೆ ನಾವು ಇಬ್ರು ಕೂಡೆ ಮಾಡ್ತಿರ್ತೀವಿ, ವಾದದ್ದೇನು ಪ್ರಶ್ನೆ ಇಲ್ರಿ. ವಾದದ್ದು ಹೋಯ್ತು, ಮತ್ತೆ ಈಗ ಕಷ್ಟ ಮಾಡಿವಿ ಹೋಯ್ತಂದ್ರೆ ಒಬ್ರಿಗೊಬ್ರು ಮಾರಿ ಇದು ಮಾಡ್ಕೊಳ್ಳೋದು ಚಲೋ ಅಲ್ಲಲ್ರಿ. ಈಗ ತಾಳ್ಮೆಯಿಂದ ಹೋಗ್ಬೇಕು, ಮತ್ತೆ ತಕೋಬೇಕಂತ ತಲೆ ಇರ್ತದ್ರಿ ನನಗೆ ಮಾತ್ರ. ಅವ್ರಿಗೇನು ಅನ್ನಕ್ಕೆ ಹೋಗಲ್ಲ, ನಮ್ಗೆ ಅವ್ರು ಏನು ಅನ್ನಲ್ಲ. ಮತ್ತೆ ಆಕಳ ಒಂದು ಗೋಮೂತ್ರ ಇರ್ಬೋದು, ಆಕಳದನ್ನ ಯಾವ ರೀತಿ ನಿಮ್ಮ ಕುಟುಂಬಕ್ಕೆ ಆಕಳಗಳಿಂದ ಉಪಯೋಗ ಆಗ್ತಾ ಇದೆ? ಆಕಳಿಂದ ಇದು ಹಾಲು ಮೊಸರು ತುಪ್ಪ ಇದೆಲ್ಲ ಅದರಿಂದ ಉಪಯೋಗ ಆಗ್ಲಕತ್ತಿದ್ರಿ ನಮ್ಗೆ. ಮತ್ತೆ ಗೋಮೂತ್ರ ಅದು ನೀವೇನಾದ್ರೂ ಬಳಸ್ತಾ ಇದ್ದೀರಾ? ಗೋಮೂತ್ರ ಏನಾದ್ರೂ ಅದ್ರದ್ದು ಉಪಯೋಗ ಮಾಡ್ಕೋತಾ ಇದ್ದೀರಾ ಮತ್ತೆ ಕೃಷಿಗಲ್ದೆ? ಅದು ಏನ್ರಿ, ಒಂದು ಸ್ವಲ್ಪ ಕೆಮ್ಮು ನೆಗಡಿ ಹಿಂಗೇನಾನ ಬಂದಾಗ, ಇಲ್ಲ ಒಂದು ಸ್ವಲ್ಪ ಮನಸ್ಸಿಗೆ ಸುಸ್ತಾದಾಗ ಇದ ಆಕಳ ಪೂಜೆ ಮಾಡ್ತೇನ್ರಿ. ಶ್ರಾವಣ ಒಂದು ತಿಂಗಳ ಇದು ಸಂಕ್ರಾಂತಿಗೆ ಅದಕ್ಕೆ ಆಕಳ ಮನೆಗೆ ಉಗಿಸ್ಕೊಳಕ್ ಬೇಕು ನಮ್ಗೆ. ಮತ್ತು ಯಾವಾಗ ಅಮಾಸಿ ರವಿವಾರ ಅಮಾಸಿ ಬಂತಂದ್ರೆ ಆಕಳ ಪೂಜೆ ಮಾಡ್ತೇನ್ರಿ ನಾನು. ಹಂಗೆಲ್ಲ ಆಕಳ ಬೇಕೇ ಅಂತೇಳಿ ಹಂಗೆ ಮಾಡಿ ಆಕಳು ಇಟ್ಕೊಂಡೇನಿ ರೀ ನಾನು. ಮೊದಲಿಂದನೇ ಇದನ್ನು ಮಾಡ್ಕೊತ ಏನ್ರಿ ನಾನು. ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಮಂದಿಗೆಲ್ಲ ಕರೋನಾ ಬಂತು, ಗೋಮೂತ್ರ ಎಲ್ಲ ಉಪಯೋಗ ಮಾಡಿದೀವಿ ಅಂತ ಹೇಳಿದ್ರೆ, ನೀವೇನಾದರೂ ಮಾಡಿದ್ರವ ಗೋಮೂತ್ರವನ್ನ? ನಾವು ಮಾಡೀವ್ರಿ, ನಾನು ದಿನ ಮುಂಜಾನೆ 8 ದಿವಸ ಆಕಳ ಉಚ್ಚಿ ತಗೊಂಡು 4 ಪದ್ರ ಬಟ್ಟಿ ಮಾಡಿ ಅದು ಸೋಸಿಗೇಸಿಂದ ಮಕ್ಕಳಿಗಾದ್ರೆ ಗೊತ್ತಿಲ್ಲದೆ ಹಾಕೇನ್ರಿ, ನಾವಿಬ್ರು ಗೊತ್ತಿದ್ದೇ ಕುಡಿದೀವ್ರಿ ಅವನ್ನ. ಹಾಂ, ಕುಡಿದೀವ್ರಿ. ಅದರಿಂದ ಪರಿಣಾಮ ಆಗಿದೆ ನಿಮಗೆ? ಒಳ್ಳೆ ಪರಿಣಾಮ, ಒಳ್ಳೆ ಪರಿಣಾಮ ಆಗ್ಯಾದ್ರಿ. ಈಗೂ ಒಂದು ಸ್ವಲ್ಪ ಕೆಮ್ಮು ಬಂದ್ರೆ ನಾವು ತಗೊಂಡು ಕುಡಿತೀವ್ರಿ ಅದನ್ನು. ಹಾಂ, ಕುಡಿತೀವ್ರಿ. ಒಳ್ಳೆಯದು ಗಿರಿಜಾ ಅವರೇ, ಇದುವರೆಗೆ ನಿಮ್ಮ ವಿಚಾರ ನೋಡ್ರಿ. ಸಾವಯವ ಮನೆ ಕೆಲಸದ ಜೊತೆ ಹೊಲದ ಕೆಲಸನ ಮಾಡ್ಕೊಳಕತ್ತೀರಿ, ಜೊತೆಗೆ ಸಾವಯವ ಕೃಷಿ, ತರಕಾರಿ, ಆಕಳುಗಳ ಸಾಕಾಣಿಕೆ ಇಂಥವೆಲ್ಲ ಮಾಡ್ತಾ ಇದ್ದೀರಿ. ಮನೆಯಲ್ಲಿ ಮಹಿಳೆ ಆದಂಥವರು ನಿಮ್ಮ ಒಂದು ವಿಚಾರವನ್ನು ಗಮನಿಸಿ ಮಹಿಳೆಯರು ಕೃಷಿ ಜೊತೆ ಮುಂದೆ ಬಂದರೆ, ಮನೆಯವ್ರ ಜೊತೆ ಮುಂದೆ ಬಂದರೆ ಖಂಡಿತ ಒಕ್ಕಲದಲ್ಲಿ ಬದಲಾವಣೆಗಳನ್ನು, ಸುಧಾರಣೆಗಳನ್ನು ತರಲಿಕ್ಕೆ ಸಾಧ್ಯತೆ ಇದೆ. ಇದುವರೆಗೆ ನಿಮ್ಮ ವಿಚಾರವನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತ ಮಹಿಳೆಯರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ಬಳಿಚಕ್ರ ಗ್ರಾಮದ ರೈತ ಮಹಿಳೆ ಗಿರಿಜಾ ಅವರ ಸಾವಯವ ಕೃಷಿ ಅನುಭವಗಳನ್ನು ಕೇಳಿದಿರಿ. ಬನ್ನಿ ರೈತ ಬಂಧುವರೇ, ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರಿನ ಮುಂದಿನ 5 ದಿನಗಳು ಯಾವುದೇ ಮಳೆಯಾಗುವ ಸಾಧ್ಯತೆ ಇರುವುದಿಲ್ಲ. ಗರಿಷ್ಠ ಉಷ್ಣಾಂಶ 30-33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 23-24 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ 60-70%, ಕನಿಷ್ಠ ಆರ್ದ್ರತೆ 46-53% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 25-30 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಇನ್ನು ಕೃಷಿ ಆಧಾರಿತ ಕೆಲವು ಸಲಹೆಗಳು. ಕಳೆದ ಕೆಲವು ದಿನಗಳಿಂದ ಮಳೆಯಾಗುವ ಸಂದರ್ಭದಲ್ಲಿ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳ ಬೆಳವಣಿಗೆ ಕುಂಠಿತವಾಗಿರುವುದು ಕಂಡುಬಂದಿದ್ದು, ಇದರ ಹತೋಟಿಗಾಗಿ ಅಂತರ್ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಿ ಅತಿ ಹೆಚ್ಚು ಮಳೆಯಾದ ಪ್ರದೇಶಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರು ಹೊರಹಾಕಲು ವ್ಯವಸ್ಥೆ ಮಾಡುವುದರಿಂದ ಮತ್ತೆ ಮಳೆಯಾದಲ್ಲಿ ನೀರು ನಿಲ್ಲುವುದನ್ನು ತಡೆಗಟ್ಟಬಹುದು. ಇನ್ನು ನಾಟಿ ಮಾಡುವಾಗ ತೋಟಗಾರಿಕಾ ಬೆಳೆಗಳಾದ ಮಾವು, ಸೀತಾಫಲ, ಸಪೋಟ, ಪೇರಲ ಗಿಡಗಳಿಗೆ ಆಧಾರ ಕೋಲುಗಳನ್ನು ಕಟ್ಟಬೇಕು. ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯನ್ನು ಕಡಿಮೆ ಮಾಡಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಕೃಷಿ ಇಲಾಖೆಗೆ ಭೇಟಿ ನೀಡಿ ಬೆಳೆ ವಿಮೆ ಮಾಡಿಸಿ. ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಿಸುವುದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಬಹುದು. ಹತ್ತಿ ಬೆಳೆಯಲ್ಲಿ ರಸಹೀರುವ ಕೀಟಗಳ ಹತೋಟಿಗಾಗಿ 0.3 ಗ್ರಾಂ ಫೋನಿಕ್ಮೈಡ್ 50 WG ಅಥವಾ 0.3 ಗ್ರಾಂ ಡೈನೋ ಟೆಫುರಾನ 20 SG ಅಥವಾ 1 ಮಿಲಿಲೀಟರ್ ಅಸಿಟಮಿಪ್ರಿಡ್ 20 SC ಅಥವಾ 0.2 ಗ್ರಾಂ ಥಯಾಮೆಥಾಕ್ಸಮ್ 25 WP ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಹತ್ತಿ ಬಿತ್ತಿದ 20-25 ದಿನಗಳಲ್ಲಿ ಒಂದು ಸಾರಿ ಕೈಗಳೆ ಅಥವಾ ಅಂತರ್ಬೇಸಾಯ ಅಥವಾ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಪೈರಿಥೋಥಯೋಬ್ಯಾಕ್ ಸೋಡಿಯಂ 10 EC ಅಥವಾ 300 ಮಿಲಿಲೀಟರ್ ಕಿಜಲೋಫಾಫ್ ಇಥೈಲ್ 5 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಶೇಂಗಾ ಬೆಳೆಯಲ್ಲಿ ಎಲೆ ಸುರುಳಿ ಪೋಚಿ ಕೀಟದ ನಿಯಂತ್ರಣಕ್ಕಾಗಿ 2 ಮಿಲಿಮೀಟರ್ ಪ್ರೊಫೆನೋಫಾಸ್ 50 EC ಅಥವಾ 0.075 ಮಿಲಿಲೀಟರ್ ಫ್ಲೊಂಬೇಡಿಯಮೈಟ್ 39.35 SC ಅಥವಾ 0.12 ಮಿಲಿಲೀಟರ್ ಸ್ಪೈನೋಸ್ಪೈಡ್ 45 SC ಅಥವಾ 1 ಮಿಲಿಲೀಟರ್ ಮೊನೋಕ್ರೋಟೋಪಾಸ್ 36 SL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಶೇಂಗಾ ಬೆಳೆಯಲ್ಲಿ ಥ್ರಿಫ್ಸ್ ಮತ್ತು ಜಿಗಿ ಹುಳುವಿನ ನಿರ್ವಹಣೆಗೆ ಡೈಮೊಥೋಯೇಟ್ 30 EC 1.75 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಶೇಂಗಾ ಬಿತ್ತನೆ ಬೀಜ ಮತ್ತು ಕಾಂಡ ಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ. ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡ್ರಾಮಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರ ವಹಿಸಬೇಕು. ಭತ್ತದಲ್ಲಿ ಕಾಂಡ ಕೊರೆಯುವ ಹುಳು ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೈರೋಫಾಸ್ 20 EC ಅಥವಾ 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಭತ್ತ ನಾಟಿ ಮಾಡಿದ 3 ಅಥವಾ 6 ವಾರಗಳ ನಂತರ ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಭತ್ತದಲ್ಲಿ ಆನೆಕೊಂಬು ಕಣೆ ನೊಣ ಹತೋಟಿ ಮಾಡಲು 2.5 ಮಿಲಿಮೀಟರ್ ಕಾರ್ಬೋಸ್ಪನ್ 25 EC ಅಥವಾ 1 ಮಿಲಿಲೀಟರ್ ಪ್ರೊಫಿನೋಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3G 1 ಎಕರೆಗೆ ಎರಚಬೇಕು. ತೊಗರಿ ಬೆಳೆಯಲ್ಲಿ ಗೊಡ್ಡು ರೋಗದ ಬಾಧೆ ಹತೋಟಿಗಾಗಿ ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ತೊಗರಿಯಲ್ಲಿ